ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅಂಗೈಯಲ್ಲಿ ಆಯುರ್ವೇದ, ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ. ಮೆಣಸು ಶುಂಠಿ ಅಲವೇರಾ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೇ ಔಷಧಾಲಯ. ಅಂಗೈಯಲ್ಲಿ ಆಯುರ್ವೇದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ. ಬಿಎಎಂಎಸ್ ಪದವಿ, ಸ್ನಾತಕೋತ್ತರ ಹಾಗೂ ಆಯುರ್ವೇದದ ಪಿಎಚ್ಡಿ ಕೋರ್ಸ್ಗಳು ಲಭ್ಯ. ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ. ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ. ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು. ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇತ್ತೀಚಿನ ದಿನದೊಳಗೆ ನಾವು ಸಾಮಾನ್ಯವಾಗಿ PCOD, PCOS ಅನ್ನುವ ಶಬ್ದಗಳನ್ನು ಕೇಳ್ತಾ ಇರ್ತೀವಿ. ಈ PCOD ಅಂದ್ರೆ ಏನು, ಯಾರಲ್ಲಿ ಈ PCOD ಸಮಸ್ಯೆಗಳು ಕಂಡು ಬರ್ತಾವ, PCOD ಏನು ಚಿಕಿತ್ಸಾ ಪದ್ಧತಿ ಅದ, ನೈಸರ್ಗಿಕವಾಗಿ PCOD ಗುಣಪಡಿಸಬಹುದೋ ಹೆಂಗ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಶ್ವೇತಾ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶ್ವೇತಾ ನಾಯಕ್ ಅವರೇ. ನಮಸ್ತೆ ಮ್ಯಾಮ್. ಡಾಕ್ಟರ್ ಶ್ವೇತಾ ಅವರ, ಸಾಮಾನ್ಯವಾಗಿ ನಾವು ವೈದ್ಯರ ಹತ್ರ ಹೋಗಿದ್ದಾಗ PCOD ಆಗ್ಯದ ಅಥವಾ PCOS ಆಗ್ಯದ ಅಂತ ಹೇಳ್ತಾರೆ, ಏನಿದು PCOD ಅಂದ್ರೆ? PCOD ಅಂತ ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಅಂತೀವಿ ನಾವು. ಅಂದ್ರೆ ಅಂಡಾಶಯದಲ್ಲಿ ನೀರಿನ ಗುಳ್ಳೆಗಳನ್ನು ನಾವು ಕಂಡಿಡಿಯಬಹುದು. ಅಂದ್ರೆ ನೆಕ್ಲೆಸ್ ಆಕಾರದಲ್ಲಿ ನೀರಿನ ಗುಳ್ಳೆಗಳು ಅಂಡಾಶಯದಲ್ಲಿ ಫಾರ್ಮ್ ಆಗಿರುತ್ತೆ. ಇದನ್ನ ನಾವು ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಕರಿತೀವಿ. ಹಲವಾರು ಲಕ್ಷಣಗಳು ಅದಕ್ಕೆ ಜೋಡಿಸೋದ್ರಿಂದ ಅದನ್ನ ಸಿಂಡ್ರೋಮ್ ಅಂತಾನೂ ನಾವು ಕರಿತೀವಿ. ಸೊ ಹಲವಾರು ರೋಗ ಲಕ್ಷಣಗಳು ಅದರಲ್ಲಿ ಹೊಂದಿಕೊಂಡು ಅದರಲ್ಲಿ ಆಗುವಂತಹ ಕಾರ್ಯಗಳಿಗೆ ನಾವು PCOS ಸಿಂಡ್ರೋಮ್ ಅಂತ ಕರಿತೇವೆ. ಸೊ ಇವತ್ತಿನ ಅವೈಜ್ಞಾನಿಕ ಜೀವನ ಶೈಲಿ, ಆಹಾರ ಪದ್ಧತಿ ಹಾಗೂ ವಂಶ ಪಾರಂಪರಿಕ ಇತಿಹಾಸ, ಇವುಗಳು ಈಗಿನ ಮಹಿಳೆಯರ ಆರೋಗ್ಯ ಸಮಸ್ಯೆಗಳಾಗಿದ್ದು ಅದರಲ್ಲಿ ಪಾಲಿಸಿಸ್ಟಿಕ್ ರೋಗವೂ ಒಂದು. ಇದು ಅಂಡಾಶಯದ ಅನಿಯಮಿತ ಕಾರ್ಯ ಹೊಂದಿರುತ್ತದೆ. ಇದು ಒಂದು ವರದಿಯ ಪ್ರಕಾರ ಸುಮಾರು 4-20% ಮಹಿಳೆಯರಲ್ಲಿ ಈ ಲಕ್ಷಣಗಳು ಕಂಡು ಬರುತ್ತದೆ. ಇದು ಓವರಿ ಅಂತ ಏನ್ ಹೇಳ್ತೀವಿ ನಾವು, ಅದು ಓವರಿ ಒಂದೇ ಅಲ್ಲ, ಅದರಲ್ಲಿ ಹಲವಾರು ಹಾರ್ಮೋನ್ಗಳ ಉತ್ಪತ್ತಿ ಆಗುತ್ತದೆ. ಫಾರ್ ಎಕ್ಸಾಂಪಲ್, ಇನ್ಸುಲಿನ್, ಟೆಸ್ಟೋಸ್ಟಿರಾನ್, ಪ್ರೊಜೆಸ್ಟ್ರಾನ್, ಇನ್ಹಿಬಿನ್, ರಿಲ್ಯಾಕ್ಸಿನ್. ಈ ರೀತಿ ಮಹಿಳೆಗೆ ಹೇಗೆ ಒಂದು ಒಳ್ಳೆ ಆರೋಗ್ಯ ಕಾಪಾಡಿಕೊಳ್ಳಬೇಕು ಆ ಕಾಪಾಡಿಕೊಳ್ಳುವುದಕ್ಕೆ ಈ ಹಾರ್ಮೋನ್ಗಳು ತುಂಬಾ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಅಂದ್ರೆ ಈ ಹಾರ್ಮೋನ್ಗಳ ಕೊರತೆ ಕಂಡು ಬಂದಾಗ ಈ PCOD ಅನ್ನುವಂತ ಸಮಸ್ಯೆ ಕಂಡು ಬರ್ತದೆ ಅಂತ ಹೇಳ್ತೀರಿ. ಡಾಕ್ಟರ್ ಶ್ವೇತಾ ಅವರು, ಸಾಮಾನ್ಯವಾಗಿ ಈ PCOD ಸಮಸ್ಯೆ ವಿವಾಹಿತ ಮಹಿಳೆಯರಲ್ಲಿ ಕಂಡು ಬರ್ತದ ಅಥವಾ ಅವಿವಾಹಿತ ಮಹಿಳೆಯರಲ್ಲಿ ಕಂಡು ಬರ್ತದ? ಯೂಶಲಿ ಇದು ಅವಿವಾಹಿತ ಮಹಿಳೆಯರಲ್ಲಿ ಋತುಚಕ್ರದ ಮೊದಲನೇ ಬಾರಿ ಋತುಚಕ್ರ ಆಗುತ್ತಲ್ಲ ಆ ಟೈಮಲ್ಲಿ ಇದು ಕಂಡುಹಿಡಿಯಬಹುದು. ಯೂಶಲಿ ಆ ಒಂದು ಏಜ್ ಗ್ಯಾಪ್ ಅಂತ ನಾವೇನು ಹೇಳ್ತೀವಿ, ಏಜ್ ಪಿರಿಯಡ್, 18-25 ವರ್ಷದಲ್ಲಿ ಆ ಟೈಮಲ್ಲಿ ಇದು ತುಂಬ ಜಾಸ್ತಿಯಾಗಿ ಕಂಡುಬರುತ್ತದೆ. ಯಾಕಂತ ಅಂದರೆ ನಾವು ಸರ್ವೆ ಮಾಡಿದ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗಳು ಒಂದು 18-25 ವರ್ಷದಲ್ಲೇ ಈ ಕಾಯಿಲೆಗಳನ್ನು ನಾವು ಕಂಡುಹಿಡಿಯೋಕ್ಕೆ ಸಾಧ್ಯವಾಗ್ತದೆ. ಈಗ ಈ PCOD ಆಗಿದೆ ಅಂದರೆ ಅದರ ಲಕ್ಷಣಗಳು ಏನು ಕಂಡು ಬರ್ತವೆ? ಒಂದೇ ಲಕ್ಷಣ ಅಂತ ನಾನು ಹೇಳಕ್ಕೆ ಸಾಧ್ಯ ಆಗಲ್ಲ. ಹಲವಾರು ಲಕ್ಷಣಗಳು ಪಿಸಿಒಡಿಯಲ್ಲಿ ಕಂಡು ಬರುತ್ತದೆ. ಕೆಲವೊಂದು ನಾನು ಹೇಳಬೇಕು ಅಂತ ಅಂದ್ರೆ, ಪ್ರತಿ ತಿಂಗಳು ಋತುಚಕ್ರದಲ್ಲಿ ಏರುಪೇರು, ಮುಖದ ಮೇಲೆ ಶರೀರದ ಮೇಲೆ ಅಧಿಕವಾಗಿ ಕೂದಲು ಬೆಳೆಯೋದು, ಯಾಕಂದ್ರೆ ಮೇಲ್ ಹಾರ್ಮೋನ್ ಅಂತೀವಿ ನಾವು, ಅದು ಆಂಡ್ರೋಜನ್ ಅಂತ ಕರಿತೀವಿ. ಆ ಆಂಡ್ರೋಜನ್ ಹೆಚ್ಚಿನ ಸ್ಥಿತಿಯಲ್ಲಿ ಕಾಣಿಸುವುದರಿಂದ ಅಧಿಕವಾಗಿ ಶರೀರದ ಮೇಲೆ ಮುಖದ ಮೇಲೆ ಕೂದಲು ಬೆಳೆಯುವುದು, ಋತುಚಕ್ರ ಸರಿಯಾಗಿ ಆಗದಿರುವುದರಿಂದ ಅಂಡಾಣುಗಳು ಕರೆಕ್ಟ್ ಆಗಿ ಬಿಡುಗಡೆ ಆಗದಿರುವುದು, ಇದರಿಂದ ತೂಕ ಹೆಚ್ಚಾಗುವುದು, ಮತ್ತೆ ಮುಟ್ಟಿನ ಸಮಸ್ಯೆ ಆಗುವುದು. ಮುಟ್ಟಿನ ಸಮಸ್ಯೆ ಆಗ್ತಿದೆ ಅಂತ ಅಂದ್ರೆ ಅದರಿಂದ ಬಂಜೆತನ ಆಗುವುದು, ಮತ್ತೆ ರಕ್ತಸ್ರಾವ ಹೆಚ್ಚಿನ ದಿನವರೆಗೂ ಇರುವುದು, ರಕ್ತಸ್ರಾವದ ಸಮಯದಲ್ಲಿ ಹೊಟ್ಟೆ ನೋವು ಕಾಣುವುದು, ಮತ್ತೆ ಬಹಳ ತಿಂಗಳುಗಳು ಆದರೂ ಸಹ ಆಂಡ್ರೋಜನ್ ಹಾರ್ಮೋನ್ ಜಾಸ್ತಿ ಇರುವುದರಿಂದ ಋತುಚಕ್ರ ಆಗದಿರುವುದು ಯೂಶಲಿ ನಾವು ಲಕ್ಷಣಗಳನ್ನು ನೋಡಬಹುದಾಗಿದೆ. ಈಗ ಒಬ್ಬ ಮಹಿಳೆಗೆ ಪಿಸಿಒಡಿ ಆಗಿದೆ ಅಂತನ್ನುವಾಗ ಈ ಲಕ್ಷಣಗಳು ಕಂಡು ಬರ್ತಾವ. ಅವರು ವೈದ್ಯರನ್ನ ಸಂಪರ್ಕಿಸಿದಾಗ ಅದನ್ನ ಹೇಗೆ ವೈದ್ಯರು ಡಯಾಗ್ನೋಸ್ ಮಾಡ್ತಾರೆ, ಇದು ಪಿಸಿಒಡಿನೇ ಆಗಿದೆ ಅನ್ನೋದು? ಅಂದ್ರೆ ಅದಕ್ಕಾಗಿ ಒಂದು ಪರೀಕ್ಷಾ ವಿಧಿ ವಿಧಾನಗಳು ಏನಾದ್ರೂ ಇದೆಯಾ? ಹೌದು, ಯೂಶಲಿ ಪಿಸಿಒಡಿಗೆ ಕರೆಕ್ಟ್ ಟ್ಟಾಗಿ ನಾವು ಡಯಾಗ್ನೋಸ್ ಮಾಡಲಿಕ್ಕೆ ಆಗೋದು ಪೇಷಂಟ್ ಯಾವಾಗ ನಮ್ಮ ಹತ್ರ ಬಂದು ಲಕ್ಷಣಗಳನ್ನು ಹೇಳ್ತಾರೋ ಆವಾಗಲೇ ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗುತ್ತದೆ. ಡಯಾಗ್ನೋಸ್ಟಿಕ್ ಫೀಚರ್ಸ್ ನಾವು ಈಗಿನ ಕಾಲದಲ್ಲಿ ಇರೋದ್ರಿಂದ ಒಳ್ಳೆಯ ಡಯಾಗ್ನೋಸ್ಟಿಕ್ ಫೀಚರ್ಸ್ ಖಂಡಿತವಾಗ್ಲೂ ಇದೆ ನಮ್ಮ ಹತ್ರ. ಸೊ ಅದರಿಂದನೂ ಸಹ ನಾವು ಪಿ ಸಿ ಒಡಿನ ಕಂಡುಹಿಡಿಯಲಿಕ್ಕೆ ಹೆಲ್ಪ್ ಆಗುತ್ತದೆ. ಒಂದು ಮಹಿಳೆ ನಮ್ಮ ಹತ್ರ ಬಂದಾಗ ಅವರು ಹೇಳುವಂತಹ ರೋಗ ಲಕ್ಷಣಗಳಿಂದ ನಾವು 90% ಅಸೆಸ್ ಮಾಡ್ಬೋದು, ಓಕೆ ಈ ಪರ್ಸನ್ ಡೆಫಿನೆಟ್ಲಿ ಪಿ ಸಿ ಒಡಿಯಿಂದ ಬಳಲ್ತಿದ್ದಾರೆ ಅಂತ. ಯಾಕಂದ್ರೆ ಪಿಸಿಒಡಿ ಅಂತ ಕಾಯಿಲೆ ಯೂಶಲಿ ಎಫೆಕ್ಟ್ ಆಗದೆ ಮೆನ್ಸ್ಟ್ರುಯೇಷನ್ ಮೇಲೆ, ಅಂದ್ರೆ ಋತುಚಕ್ರದ ಮೇಲೆ, ಋತುಚಕ್ರ ಆಗದಿರುವುದು ಅಥವಾ ಅಧಿಕವಾಗಿ ಆಗುತ್ತಿದೆ ಅಥವಾ ಪ್ರತಿ ಒಂದು ತಿಂಗಳಲ್ಲಿ 2 ಸಲ ಆಗ್ತಿದೆ, 3 ಸಲ ಆಗ್ತಿದೆ, ತಿಂಗಳಾನ್ಗಟ್ಲೆ ಬ್ಲೀಡಿಂಗ್ ಆಗ್ತಾ ಇದೆ, ಈ ಒಂದು ಸಮಸ್ಯೆಗಳಲ್ಲಿ ಡೆಫಿನೆಟ್ಲಿ ನಾವು ಕಂಡುಹಿಡಿಯೋದಕ್ಕೆ ಆಗುತ್ತದೆ. ನಂತರ ಏನು ಹೇಳಬೇಕು ಅಂತ ಅಂದರೆ ಡಯಾಗ್ನೋಸ್ಟಿಕ್ ಫೀಚರ್ಸ್ ಅಲ್ಲೂ ನಾವು ಇದನ್ನು ಅರ್ಥ ಮಾಡ್ಕೋಬಹುದು. ಏನಂತ ಅಂದರೆ ಅಲ್ಟ್ರಾಸೋನೋಗ್ರಫಿ ಅಂತ ನಾವು ಕರಿತೇವೆ. ಸೊ ಅಲ್ಟ್ರಾಸೋನೋಗ್ರಫಿ ಅಂದರೆ ಸ್ಕ್ಯಾನಿಂಗ್ ಮಾಡಿದಾಗ ಅಂಡಾಶಯದಲ್ಲಿ ನೆಕ್ಲೆಸ್ ಆಕಾರದಲ್ಲಿ ನೀರಿನ ಗುಳ್ಳೆಗಳನ್ನು ನಾವು ನೋಡ್ಬೋದು. ಸೊ ನೀರಿನ ಗುಳ್ಳೆಗಳು ಬೇರೆ ಬೇರೆ ಸೈಜಸ್ ಅಲ್ಲಿ ಇರುತ್ತೆ. ಸೊ ಅದನ್ನು ಕಂಡುಹಿಡ್ಕೊಂಡು ನಾವು ಡೆಫಿನೆಟ್ಲಿ ಈ ಪಿಸಿಒಡಿನ ಕಂಡುಹಿಡಿಯಬಹುದಾಗುತ್ತೆ. ಆಮೇಲೆ ಕೆಲವಾರು ರಕ್ತ ಪರೀಕ್ಷೆಗಳು ಇದೆ, ಆ ರಕ್ತ ಪರೀಕ್ಷೆಗಳಲ್ಲಿ ಅಧಿಕವಾಗಿ ಶುಗರ್ ಅಂಶ ಇರುವಂತ ಲೈಕ್ ಆಂಡ್ರೋಜನ್ ಅಂತ ಏನು ಹಾರ್ಮೋನ್ ಹೇಳ್ತೀವಿ ಅದು ಡೆಫಿನೆಟ್ಲಿ ಶುಗರ್ ಲೆವೆಲ್ಸ್ ಮೇಲೂ ಎಫೆಕ್ಟ್ ಮಾಡುತ್ತೆ. ಸೊ ಅದರಿಂದ ಸಹ ಕಂಡುಹಿಡಿಯಬಹುದು. ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಈ ಎಲ್ಲ ಅಂಶಗಳಿಂದ ನಾವು ರೋಗ ನಿರ್ಣಯ ಮಾಡಬಹುದಾಗುತ್ತೆ. ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಹಿರಿಯರು ಏನು ಹೇಳ್ತಾರೆ, ಈ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿ ಆದರೆ ಅಥವಾ ಅಧಿಕ ರಕ್ತಸ್ರಾವ ಆದರೆ ಅಂದರೆ ಇದನ್ನೆಲ್ಲ ತಪಾಸಣೆ ಮಾಡೋಕ್ಕಿಂತ ಮೊದಲು ಆಹಾರದ ಮೂಲಕ ಇದನ್ನು ನಿಯಂತ್ರಿಸಬಹುದು, ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಇದನ್ನು ಮಾಡಬಹುದು ಅಂತ, ಇದು ಹೇಗೆ? ಪಿಸಿಒಡಿ ಅಂತ ಏನು ಹೇಳ್ತೀವಿ ನಾವು, ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್, ಖಚಿತವಾಗಿ ಇದೇ ಚಿಕಿತ್ಸೆ ನಾವು ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಇದು ಒಂದು ಒಳ್ಳೆಯ ಜೀವನ ಶೈಲಿಯನ್ನು ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ರೆ ಈ ಎಲ್ಲ ಕಾರಣಗಳು ಡೆಫಿನೆಟ್ಲಿ ಇಂಪ್ರೂವೈಸೇಷನ್ ಮಾಡ್ಕೋಬಹುದು. ಆ್ಯಂಡ್ ಆಹಾರದ ಮೇಲೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತೇವೆ. ಸೊ ಹಾಗಾಗಿ ಪಿಸಿಒಡಿ ನಿರ್ವಹಿಸುವಾಗ ಆಹಾರ ಕ್ರಮ ಬದಲಾಯಿಸುವುದರಿಂದ ಒಂದು ಒಳ್ಳೆಯ ಜೀವನ ಶೈಲಿ ಮತ್ತು ಪಿಸಿಒಡಿ ಮುಕ್ತ ಜೀವನವನ್ನು ಸಾಗಿಸಬಹುದಾಗುತ್ತದೆ. ಅದರಲ್ಲಿ ಕೆಲವೊಂದು ನಾನು ಹೇಳಬೇಕಾಗ್ತದೆ ಅಂದರೆ ಒಳ್ಳೆಯ ಆಹಾರ ಕ್ರಮಗಳು ಇರಬೇಕಾಗುತ್ತದೆ. ಅಂದರೆ ನೈಸರ್ಗಿಕವಾದ ಆಹಾರ ಮತ್ತು ಒಳ್ಳೆಯ ತರಕಾರಿಗಳಾಗಿರ್ಬೋದು, ಒಳ್ಳೆಯ ಫೈಬರ್ ಅಂಶ ಇರುವಂಥ ಆಹಾರ ಕ್ರಮ ಆಗಿರ್ಬೋದು, ಒಳ್ಳೆಯ ಧಾನ್ಯಗಳಾಗಿರ್ಬೋದು, ಒಳ್ಳೆಯ ಬೀಚ್ ಆಗಿರ್ಬೋದು, ಲೆಸ್ ಕಾರ್ಬೋಹೈಡ್ರೇಟ್ ಡಯೆಟ್ ಅಂತ ನಾವು ಹೇಳ್ತೀವಿ, ಮತ್ತು ಹೊರಗೆ ಬೇಕರಿ ಆಗಿರ್ಬೋದು ಅಥವಾ ಹೊರಗಡೆ ಪ್ರೊಸೆಸ್ಡ್ ಫುಡ್ ಅಂತ ನಾವು ಹೇಳ್ತೀವಿ, ಆ ಪ್ರೊಸೆಸ್ಡ್ ಫುಡ್ನ ಡೆಫಿನೆಟ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ. ಆಮೇಲೆ ವೈಟ್ ಐಟಮ್ಸ್ ಅಂತ ನಾವೇನು ಹೇಳ್ತೀವಿ ಲೈಕ್ ಮೈದಾ, ಶುಗರ್, ಸಾಲ್ಟ್, ಈ ಎಲ್ಲ ನಿಯಂತ್ರಿಸುವುದರಿಂದ ಮತ್ತು ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡೋದ್ರಿಂದ ಡೆಫಿನೆಟ್ಲಿ ಆಹಾರ ಪದ್ಧತಿಯಿಂದನೇ ನಾವು ಪಿಸಿಒಡಿಯನ್ನು ನಿಯಂತ್ರಿಸಲು ಹೆಲ್ಪ್ ಆಗುತ್ತದೆ. ಅಂದರೆ ಒಬ್ಬ ಆಯುರ್ವೇದ ತಜ್ಞರ ಹತ್ರ ಹೋಗಿದ್ದಾಗ ಈ ಆಹಾರದ ಮೂಲಕ ಹೇಗೆ ಪಿಸಿಒಡಿನ ನಿಯಂತ್ರಿಸ್ಕೊಳ್ಬಹುದು ಅನ್ನೋದು ಗೊತ್ತಾಗ್ತದೆ. ಹೌದು, ಈಗ ನೈಸರ್ಗಿಕವಾಗಿ ಕೂಡ ಇದನ್ನು ಗುಣಪಡಿಸಬಹುದು ಅಂತ ಹೇಳಿದ್ರಿ. ಹೌದು, ಈಗ ಈ ಪಿಸಿಒಡಿ ಸಮಸ್ಯೆ ಮುಂದೆ ಆಕೆ ವಿವಾಹದ ನಂತರ ಬಂಜೆತನಕ್ಕೆ ಕಾರಣ ಆಗಬಹುದಾ? ಹೌದು, 100% ಆಗುತ್ತೆ. ಯಾಕಂದ್ರೆ ಅಂಡಾಣುನೇ ಬಹಳ ಮುಖ್ಯವಾಗುತ್ತದೆ. ಎನಿ ಫರ್ಟೈಲ್ ವುಮೆನ್ ಅಂತ ನಾವ್ ಏನ್ ಹೇಳ್ತೀವಿ, ಅಂಡಾಣು ರಿಲೀಸ್ ಆದ್ರೇನೆ ಆ ಫರ್ಟಿಲಿಟಿ ನಾವು ಕನ್ಸಿಡರ್ ಮಾಡಕ್ ಸಾಧ್ಯ ಆಗುತ್ತದೆ. ಈ ಒಂದು ಅಂಶದಲ್ಲಿ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಂತ ನಾವ್ ಏನ್ ಹೇಳ್ತೀವಿ, ಅಂಡಾಣುಗಳ ಮೇಲೆ ನೀರಿನ ಗುಳ್ಳೆಗಳು ಡೆಫಿನೆಟ್ಲಿ ಬೆಳ್ತಿರೋದ್ರಿಂದ ಈ ಎಲ್ಲ ಅಂಶಗಳು ಅವಳ ಬಂಜೆತನ, ಏನ್ ಹೇಳ್ತೀವಿ ಇನ್ಫರ್ಟಿಲಿಟಿ ಅಂತ ನಾವು ಕರಿತೇವೆ, ಅದರ ಮೇಲೆ ಒಂದು ಇಂಪ್ಯಾಕ್ಟ್ ಆಗೇ ಆಗುತ್ತದೆ. ಸೊ ಏನೇ ಒಂದು ಅಂಶ ಇದ್ರೂ ದೃಢವಾದ ಮನಸ್ಸು ತುಂಬಾ ಮುಖ್ಯವಾಗುತ್ತದೆ. ಸೊ ಈ ಒಂದು ಪಿ ಸಿ ಒ ಡಿ ಸಮಸ್ಯೆಯಲ್ಲಿ ನಾವು ಹೇಗೆ ಮೆಟಬಾಲಿಕ್ ಡಿಸೀಸಸ್, ಬಿ ಪಿ, ಶುಗರ್ ಆ ಥರ ನಾವು ಏನು ಹೇಳ್ತೀವಿ, ಅಲ್ಲಿ ಹೇಗೆ ಆಹಾರ ಕ್ರಮಗಳನ್ನು ನಾವು ಅಳವಡಿಸ್ಕೋತೀವಿ, ಈ ಪಿ ಸಿ ಒ ಡಿನೂ ಅದರಂತೆಯೇ. ಸೊ ಒಳ್ಳೆಯ ಜೀವನ ಶೈಲಿ ಆಗಿರ್ಬೋದು, ಆರೋಗ್ಯಕರ ಆಹಾರದಿಂದ ಆಗಿರ್ಬೋದು, ನಿಯಮಿತ ವ್ಯಾಯಾಮ, ನಾವು ಹೇಳ್ತೀವಿ ಎಲ್ಲ ಪಿ ಸಿ ಒ ಡಿ ಪೇಷಂಟ್ ಬಂದಾಗ ನಿಯಮಿತ ವ್ಯಾಯಾಮ ಬಹಳ ಮುಖ್ಯವಾಗುತ್ತದೆ. ಒಳ್ಳೆಯ ಧಾನ್ಯ ಆಗಿರ್ಬೋದು, ಒಳ್ಳೆಯ ಹಣ್ಣುಗಳಾಗಿರ್ಬೋದು, ಒಳ್ಳೆಯ ತರಕಾರಿ, ಸಮೃದ್ಧವಾಗಿರುವ ಸಮತೋಲಿನ ಆಹಾರಗಳನ್ನು ಸೇವಿಸೋದ್ರಿಂದ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು, ವೈಟಮಿನ್ಸ್ ಆಗಿರ್ಬೋದು, ದೇಹಕ್ಕೆ ಬೇಕಾಗಿರುವ ಮೆಗ್ನೀಷಿಯಂ ಆಗಿರ್ಬೋದು, ಸಿ ಈ ಎಲ್ಲ ಅಂಶಗಳಿಂದ ಒಂದು ಒಳ್ಳೆಯ ರೀತಿಯ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಗುಣಮುಖ ಆಗುತ್ತದೆ. ಅಂಡ್ ಬಂಜೆತನ ಅಂತ ಕೇಳಿದಾಗ ನೀವು, ಹೌದು ಡೆಫಿನೆಟ್ಲಿ ಆಕ್ಟ್ ಆಗುತ್ತೆ, ಬಿಕಾಸ್ ಪಿ ಸಿ ಒ ಡಿ ಲಕ್ಷಣನೇ ಅದು. ಅದು ಮುಂದೆ ಮುಂದೆ ಹಲವಾರು ಸಮಸ್ಯೆಗಳಿಗೆ ಅದು ತೊಂದರೆ ಮಾಡುತ್ತದೆ. ಪಿ ಸಿ ಒ ಡಿ ಮಹಿಳೆಯರಲ್ಲಿ ಬಂಜೆತನ ಕಾಣಿಸ್ಕೊಳ್ಳೋದು ಅನಿಯಮಿತ ಅಂಡಾಣೋತ್ಪತ್ತಿ ಅಂತ ನಾವು ಕರಿತೇವೆ. ಸೊ ಅಂಡಾಣುಗಳು ರಿಲೀಸ್ ಆಗದೆ ಇದ್ರೆ ಫರ್ಟಿಲಿಟಿ ರೇಟ್ಗೆ ನಾವು ಯಾವುದೇ ರೀತಿ ಅಂತ ಒಳ್ಳೆಯ ಅಂಡಾಣು ರಿಲೀಸ್ ಆಗದೆ ಇದ್ರೆ ಅವಳು ಈ ಬಂಜೆತನಕ್ಕೆ ತುತ್ತಾಗೋದು 100% ಅಂತ ಹೇಳಕ್ ಇಷ್ಟಪಡ್ತೇನೆ. ಈಗ ಡಾಕ್ಟರ್ ಶ್ವೇತಾ ಅವರೇ, ಇತ್ತೀಚಿನ ದಿನದಲ್ಲಿ ಈ ಪಿ ಸಿ ಒ ಡಿ ಸಮಸ್ಯೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂದ್ರೆ ಹಿಂದಿನ ಕಾಲದ ಮಹಿಳೆಯರನ್ನ ನಾವು ನೋಡಿದಾಗ ಅಷ್ಟೊಂದಿರಲಿಲ್ಲ. ಇದಕ್ಕೆ ಏನ್ ಕಾರಣ? ಇದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಇವಾಗಿನ ನಮ್ಮ ಏನು ನಾವು ಆಹಾರ ಕ್ರಮಗಳಾಗಿರ್ಬೋದು ಅಥವಾ ನಮಗ್ ಸಿಗ್ತಾ ಇರೋಂತ ಆಹಾರ ಅದೆಲ್ಲ ಕಲುಷಿತ ಆಹಾರ ಆಗಿರ್ಬೋದು ಅಥವಾ ಕಲುಷಿತ ಎನ್ವೈರ್ಮೆಂಟ್ ಆಗಿರ್ಬೋದು, ನಾವು ತಗೊಂತಾ ಇರೋ ಗಾಳಿಯಿಂದ, ನಾವು ತಗೊಂತಾ ಇರೋ ನಮ್ಮ ಜೀವನ ಕ್ರಮದಿಂದ, ಅವಾಗಿನ ಕಾಲದಲ್ಲಿ ಎಲ್ಲ ಮಹಿಳೆಯರು ಒಂದು ಒಳ್ಳೆಯ ಅಭ್ಯಾಸ ಚಟುವಟಿಕೆಗಳನ್ನ ಇಟ್ಕೊಂಡಿರ್ತಾ ಇದ್ರು. ಬಟ್ ಈಗಿನ ಕಾಲದಲ್ಲಿ ಯಾವುದೇ ಚಟುವಟಿಕೆ ಇಲ್ಲ. ಯೂಶಲಿ ಮಕ್ಕಳಲ್ಲಿ ಟಿವಿ ಆಯಿತು, ಮೊಬೈಲ್ ಆಯಿತು, ಮನೆ ಒಳಗಡೆ ಇರೋ ಅಟ್ಮಾಸ್ಫಿಯರ್ ಆಯಿತು. ಬಟ್ ಆಗಿನ ಕಾಲದಲ್ಲಿ ಹೊರಗಡೆ ಹೋಗ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು. ಇದಕ್ಕೆ ಒಂದು ಬಾಡಿ ಮೆಕ್ಯಾನಿಸಮೇ ಹಾಳು ಮಾಡ್ತಾ ಇದೆ. ಓ, ಈ ಥರ ಮೆಕ್ಯಾನಿಸಮ್ ಇದ್ದಿದ್ರಿಂದಾನೆ ಈಗಿನ ಕಾಲದಲ್ಲಿ ನಾವು ಇಷ್ಟು ರೇಂಜ್ಗೆ ಪಿ ಸಿ ಒ ಡಿಯನ್ನು ನೋಡ್ತಾ ಇದ್ದೀವಿ. ಸೊ ಈ ಥರ ಇದರಿಂದ ಇನ್ಫರ್ಟಿಲಿಟಿ ರೇಟ್ ಅಂತೀವಿ ಬಂಜೆತನ, ಅದು ಸಹ ತುಂಬ ಹೆಚ್ಚಿನ ಮಟ್ಟದಲ್ಲಿ ನಾವು ಕಾಣ್ತಾ ಇದ್ದೀವಿ. ಒಂದು ಪೇಷಂಟ್ ನೋಡಿದ್ರೆ ನಾವು ಇವಾಗ ಇದರ ಒಂದು ಪಿ ಸಿ ಒ ಡಿ ಇರುತ್ತೆ, ಇಲ್ಲ ಇನ್ಫರ್ಟಿಲಿಟಿ ಇರುತ್ತೆ. ಸೊ ಈ ಥರ ಎಲ್ಲ ಸಮಸ್ಯೆಗಳನ್ನು ತಡೆ ಹಿಡಿಬೇಕಂದ್ರೆ ನೀವು ಒಳ್ಳೆಯ ಜೀವನ ಶೈಲಿ ಬಹಳ ಮುಖ್ಯವಾಗುತ್ತದೆ. ಒಂದು ಹಾಫ್ ಆನ್ ಅವರ್ ವಾಕ್ ಅಥವಾ ಹಾಫ್ ಆನ್ ಅವರ್ ಯೋಗ ಅಥವಾ ಒಂದು ಒಳ್ಳೆ ರೀತಿಯ ಯೋಗಾಭ್ಯಾಸ ಮನೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ನಿಮ್ಮ ಬಾಡಿ ಸ್ವೆಟ್ ಆಗೋದ್ರಿಂದ ಡೆಫಿನೆಟ್ಲಿ ಒಂದು ಒಳ್ಳೆ ರೀತಿಯ ಹಾರ್ಮೋನಲ್ನ ಬ್ಯಾಲೆನ್ಸ್ನ ಬಾಡಿ ಮೇಂಟೈನ್ ಮಾಡುತ್ತದೆ. ಮತ್ತು ಒಳ್ಳೆ ಆಹಾರ ಜೀವನ ಶೈಲಿ ಕ್ರಮದಿಂದ ಈ ಎಲ್ಲ ತೊಡಕುಗಳನ್ನು ನೀವು 100% ದೂರ ಮಾಡಬಹುದು. ನಮ್ಮ ಆಯುರ್ವೇದ ಈ ಪಿ ಸಿ ಓ ಡಿಗೆ ನಿವಾರಣೆ ಮಾಡುವಲ್ಲಿ, ಚಿಕಿತ್ಸೆ ನೀಡುವಲ್ಲಿ ಸಹಕಾರಿ ಆಗ್ತದೆ ಅಂತ ಹೇಳ್ತೀರಾ? ಪಿ ಸಿ ಓ ಡಿಗೆ ಖಚಿತವಾಗಿ ಇದೇ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಇನ್ನೂ ಯಾರೂ ಕಂಡುಹಿಡೀಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಮತ್ತೆ ಅದರಂತೆಯೇ ನಾವು ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಜೀವನ ಶೈಲಿಯಲ್ಲಿ ಇದನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಇದಕ್ಕಾಗಿ ನಾವು ಮಾಡರ್ನಲ್ಲಿ ಅಂತ ಬಂದರೆ ಹಾರ್ಮೋನಲ್ ಪಿಲ್ಸ್ ಅಂತ ನಾವೇನು ಹೇಳ್ತೀವಿ, ಇನ್ಸುಲಿನ್ ರೆಸಿಸ್ಟೆಂಟ್ ಮೆಡಿಕೇಶನ್ಸ್ ಮೆಟ್ಫಾರ್ಮಿನ್ ಹೇಳ್ತೀವಿ. ಸೊ ಈ ಎಲ್ಲ ಹಾರ್ಮೋನ್ಸ್ ಪಿಲ್ಸ್ನ ನಾವು ಹಲವಾರು ದಿನಗಳನ್ನ ತಗೊಳ್ಳೋಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದು ಅಥವಾ 2 ತಿಂಗಳು ತಗೋಬಹುದು, ಆಮೇಲೆ ಅಗೇನ್ ಆ ಸಮಸ್ಯೆಗಳನ್ನ ನಾವು ಫೇಸ್ ಮಾಡೇ ಮಾಡ್ತೀವಿ. ಆದರೆ ಆಯುರ್ವೇದದಲ್ಲಿ ನಾವು ಜೀವನ ಶೈಲಿ ಅಂದ್ರೆ ಜೀವನ ವಿಧಾನದಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಪ್ರಾಮುಖ್ಯತೆಯನ್ನು ನೀಡುತ್ತೇವೆ. ಸರಿಯಾದ ವ್ಯಾಯಾಮ ಕ್ರಮ ಆಗಿರ್ಬೋದು, ಸರಿಯಾದ ಆಹಾರ ಆಗಿರ್ಬೋದು, ಸಮತೋಲಿನ ಆಹಾರ ಆಗಿರ್ಬೋದು, ಈ ಎಲ್ಲ ಅಭ್ಯಾಸಗಳನ್ನು ನಾವು ನೋಡಿರೋದ್ರಿಂದ ಹಾರ್ಮೋನ್ಗಳು ಸಮತೋಲನದಲ್ಲಿ ಕಾಪಾಡಿಕೊಳ್ಳುವುದು, ಸಮತೋಲಿನ ಆಹಾರ ಸೇವಿಸುವುದು, ಮತ್ತೆ ಸರಿಯಾದ ಮಾರ್ಗದರ್ಶನ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಮತ್ತು ವ್ಯಾಯಾಮ ಅಷ್ಟೇ ಅಲ್ಲದೆ ಶೋಧನ ಚಿಕಿತ್ಸೆ ಅಂತ ನಾವು ಹೇಳ್ತೀವಿ, ಅದರಲ್ಲಿ ಪಂಚಕರ್ಮ ಚಿಕಿತ್ಸೆಯು ಒಂದಾಗುತ್ತದೆ. ಇದು ಒಳಗಡೆ ನಿಮ್ಮ ಬಾಡಿ ಸೆಲ್ಯುಲಾರ್ ಲೆವೆಲಿಂದ ಎಲ್ಲ ರೀತಿಯ ಕೆಟ್ಟ ಅಂಶಗಳನ್ನ ನಿಮ್ಮ ಬಾಡಿಯಿಂದ ಹೊರಗಾಕುತ್ತದೆ. ಸೊ ಈ ಥರ ಹೊರಗಾಕೋದ್ರಿಂದ ಹಾರ್ಮೋನಲ್ ಲೆವೆಲ್ಸ್ ಏನಿದೆ ಅದು ಒಂದು ಒಳ್ಳೆ ರೀತಿಯಲ್ಲಿ ಸಮತೋಲನವಾಗಿ ಇರುತ್ತದೆ. ಅದರಿಂದ ಸಹ ಈ PCOD ಅನ್ನು ದೂರ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಆಯುರ್ವೇದ ಚಿಕಿತ್ಸೆ ಬಹಳ ಮುಖ್ಯವಾಗುತ್ತದೆ. ಆಯುರ್ವೇದದಲ್ಲಿ ಈ PCOD ಚಿಕಿತ್ಸೆ ಇದೆ ಮೇಡಮ್. ಧನ್ಯವಾದಗಳು ಡಾಕ್ಟರ್ ಶ್ವೇತಾ ನಾಯಕ್ ಅವರೇ. PCOD ಅದೊಂದು ದೊಡ್ಡ ಸಮಸ್ಯೆ ಅಲ್ಲ, ಆಯುರ್ವೇದದಲ್ಲಿ ಪರಿಹಾರ ಇದೆ. ಯಾವುದೇ ಕಾರಣಕ್ಕೂ ಬಹಳಷ್ಟು ಗಾಬರಿ ಆಗುವುದು ಬೇಡ. ಸೂಕ್ತ ಸಮಯದಲ್ಲಿ ಆಯುರ್ವೇದ ತಜ್ಞರನ್ನು ಭೇಟಿಯಾದರೆ PCOD ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಅನ್ನುವಂತಹ ಸಕಾರಾತ್ಮಕ ಉತ್ತರವನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. PCOD ಈ ಕುರಿತು ಇದುವರೆಗೂ ಡಾಕ್ಟರ್ ಶ್ವೇತಾ ನಾಯಕ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈ ವಾರದ ಪ್ರಶ್ನೆ, PCOD ಒಂದು ಮುಖ್ಯ ಲಕ್ಷಣ ಯಾವುದು? ಪ್ರಶ್ನೆ ಮತ್ತೊಮ್ಮೆ, PCOD ಒಂದು ಮುಖ್ಯ ಲಕ್ಷಣ ಯಾವುದು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ ರಸಪ್ರಶ್ನೆ ವಿಭಾಗ ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ 5800024 ಈ ವಿಳಾಸಕ್ಕೆ ತಲುಪಿಸಬೇಕು. ಅಂಗೈಯಲ್ಲಿ ಆಯುರ್ವೇದ ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ. ಮೆಣಸು ಶುಂಠಿ ಅಲವೇರ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೆ ಔಷಧಾಲಯ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, CCIM ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ. BAMS ಪದವಿ, ಸ್ನಾತಕೋತ್ತರ ಹಾಗೂ ಆಯುರ್ವೇದದ PhD ಕೋರ್ಸ್ಗಳು ಲಭ್ಯ. ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ. ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ. ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು. ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಇನ್ನು ಮುಂದೆ ಪೌಷ್ಟಿಕ ಆಹಾರ ಹಾಗೂ ಆರೋಗ್ಯ ಈ ಕುರಿತು ಸುಕ್ತಿಜಾ MP ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಪೌಷ್ಟಿಕ ಆಹಾರ ಮತ್ತು ಆರೋಗ್ಯ ಈ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಾಂತ್ರಿಕತೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಸುಕ್ತಿಜಾ MP ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಮಗೆಲ್ಲ ಆರೋಗ್ಯದ ಸಮಸ್ಯೆಗೆ ಕಾರಣ ಆಗಿರೋದು ನಮ್ಮ ಆಹಾರ. ಆಮೇಲೆ ಯಾರು ಚೆನ್ನಾಗಿರ್ತಾರೆ ಅಂದರೆ ಆಹಾರ ಚೆನ್ನಾಗಿ ತೆಗೆದುಕೊಳ್ಳುವಂಥವ್ರು. ಪೌಷ್ಟಿಕವಾದ ಆಹಾರ ಬಹಳ ಅವಶ್ಯಕತೆ ಅದು. ಪೌಷ್ಟಿಕವಾಗಿ ನಾವು ಆಹಾರ ತೆಗೆದುಕೊಳ್ಳೋಕೆ ಸಾಧ್ಯ ಆದರೆ ನಮಗೆ ರೋಗ ಬರೋ ಸಾಧ್ಯತೆ ಕಡಿಮೆ. ಆದರೆ ಇವತ್ತು ರಾಸಾಯನಿಕಗಳ ಉಪಯೋಗದಿಂದ ನಮಗೆ ಸಾಕಷ್ಟು ಕಲಬೆರಕೆ ಆಹಾರ ಸಿಗ್ತಾ ಇದೆ. ಹೀಗಾಗಿ ಸಣ್ಣ ಸಣ್ಣ ಊರುಗಳಲ್ಲಿ, ಗಂಗಾವತಿ ಅಂತ ಊರಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಬಂದದು. ಹೀಗಾಗಿ ಪೌಷ್ಟಿಕ ಔಷಧದ ಜೊತೆಗೆ ರಾಸಾಯನಿಕಗಳು ಸೇರಿದಾಗ ಅದು ವಿಷ ಪದಾರ್ಥ ಸೇರಿ ದೇಹದ ಮೇಲೆ ವಿವಿಧ ಪರಿಣಾಮವನ್ನು ಬೀರ್ತದೆ. ಹೀಗಾಗಿ ನಮ್ಮ ಆಹಾರ ಪದ್ಧತಿಯನ್ನು ನಾವು ಖಂಡಿತವಾಗಿ ಸುಧಾರಿಸ್ಕೊಳ್ಬೇಕು. ರೈತ ಬಾಂಧವರಲ್ಲಿ ಕೋರಿಕೆ ಅಂದರೆ ಆದಷ್ಟು ಯೂರಿಯಾ ಗೊಬ್ಬರವನ್ನು, DAP ಗೊಬ್ಬರವನ್ನು ಬಳಸೋದಕ್ಕಿಂತ ನೈಸರ್ಗಿಕವಾಗಿ ನೀವು ಕೃಷಿ ಮಾಡಿರಿ. ಸಾವಯವ ಅಂಶ ಇರುವಂಥ ಸಗಣಿ ಗೊಬ್ಬರ ಹೆಚ್ಚು ಉಪಯೋಗ ಮಾಡಿದರೆ ಮೊದಲಿನ ಕಾಲದೊಳಗೆಲ್ಲ ಯಾಕೆ ಆರೋಗ್ಯ ಆಗಿದ್ರು ಇದಕ್ಕೇನೆ. ಆ ದೃಷ್ಟಿಯಿಂದ ಉತ್ತಮವಾದ ಒಂದು ಆಹಾರ ತಯಾರಿಕೆ ನಮ್ಮ ಬದ್ಧತೆ, ನಮ್ಮ ಕರ್ತವ್ಯ ಅಂತೇಳಿ ರೈತ ಬಾಂಧವರು ವಿಚಾರ ಮಾಡಿದರೆ ಸಾಕಷ್ಟು ಸಮಸ್ಯೆಗಳನ್ನು ನಿವಾರಿಸ್ಬೋದು. ಇವತ್ತು ನಮಗೆ ಉತ್ತಮವಾದ ಆಹಾರ ಯಾಕೆ ಬೇಕು ಮತ್ತು ಎಷ್ಟೆಷ್ಟು ಪೌಷ್ಟಿಕ ಆಹಾರ ನಮಗೆ ಬೇಕಾಗ್ತದೆ ಈ ಕುರಿತಂತೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಹಾವೇರಿಯಲ್ಲಿ ಇರುವಂತಹ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸುಕ್ತಿಜಾ ಎಂ ಪಿ ಅವರಿದ್ದಾರೆ. ಅವರಿಂದ ಈ ಆಹಾರ ಸುರಕ್ಷತೆ ಹೇಗಿರಬೇಕು, ಆಹಾರ ತೆಗೆದುಕೊಳ್ಳೋ ಪ್ರಮಾಣ ಹೇಗಿರಬೇಕು, ಅದರೊಳಗೆ ಒಂದು ನ್ಯೂಟ್ರಿಷನ್ ಯಾವ್ಯಾವ ಇದರಲ್ಲಿರ್ಬೇಕು, ಯಾಕಂದ್ರೆ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ತದೆ, ವಿಟಮಿನ್ನು ಮಿನರಲ್ಸ್ ಇರುವಂಥ ಆಹಾರ, ಮತ್ತು ಇವಂತೂ ತೊಗೊಂಡು ತೊಗೋತೇವೆ ನಾವು ಪಿಷ್ಟ ಪದಾರ್ಥ, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು. ಪ್ರೋಟೀನ್ ಅಂತೂ ಸ್ವಲ್ಪ ಬಿಡೋದು, ಸಾಕಷ್ಟು ಜನಕ್ಕೆ ಪ್ರೋಟೀನ್ ಬಗ್ಗೆ ಭಾಳ ಮಾಹಿತಿ ಇಲ್ಲ, ಬರೀ ಸಕ್ಕರೆ ಪದಾರ್ಥನೇ ಜಾಸ್ತಿ, ಕಾರ್ಬೋಹೈಡ್ರೇಟೇ ಜಾಸ್ತಿ ತೊಗೊಂಡ್ಬಿಡ್ತಾರೆ, ಅದರಿಂದ ಸಮಸ್ಯೆಗಳು ಬಹಳ. ಹೊರಗಡೆ ಪಿಜ್ಜಾ ಅಥವಾ ಈ ಫಾಸ್ಟ್ ಫುಡ್ ಸಂಸ್ಕೃತಿಯೊಳಗಿರುವಂಥದ್ದು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ, ಅದಕ್ಕೆ ಆದಷ್ಟನ್ನು ಅದನ್ನು ಬಿಟ್ಟು ಮನೆ ಆಹಾರ ತೆಗೆದುಕೊಳ್ಳೋದು ಮುಖ್ಯ. ಸುಪ್ತಿಜಾ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತೇವೆ. ನಮಸ್ಕಾರ ಸುಪ್ತಿಜಾ ಅವರೇ. ನಮಸ್ಕಾರ ಸರ್, ಥ್ಯಾಂಕ್ ಯು ನಮಗೊಂದು ಈ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ನಾನಿವತ್ತು ಎಲ್ಲರ ಹತ್ರನೂ ಇದನ್ನ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ಆಹಾರ ಕ್ರಮಬದ್ಧವಾಗಿ ಹೆಂಗೆ ತೊಗೋಬೇಕು, ಎಲ್ಲ ವಯಸ್ಸಲ್ಲೂ ಸೇಮ್ ತೊಗೊಳೋಂಗಿಲ್ಲ. ಸೊ ಆಹಾರ ನಾವು ತಗೊಳ್ಳೋದು ಏನಾಗುತ್ತೆ, ಅದು ತುಂಬಾ ವೇರಿಯೇಷನ್ ಹಾಕ್ತಿರತ್ತೆ. ಯಾಕೆ ಅಂತಂದ್ರೆ ಈಗ ಚಿಕ್ಕ ಮಗುಗೂ ತಿನ್ನೋ ಪೋರ್ಷನ್ನು ಅಂಡ್ ನಾವು ದೊಡ್ಡವ್ರು ತಗೊಳ್ಳೋ ಪೋರ್ಷನ್ನು ಸೇಮ್ ಇರೋದಿಲ್ಲ. ಸೊ ಹಾಗಾಗಿ ಯಾವ ಟೈಮಲ್ಲಿ ಯಾವ ಅಂಶನ ನಾವು ಜಾಸ್ತಿ ತಗೋಬೇಕು, ಯಾವ್ದನ್ನ ಕಮ್ಮಿ ತಗೋಬೇಕು, ಈ ಒಳ್ಳೆ ಆಹಾರ ಪದ್ಧತಿ ಬಗ್ಗೆ ನಾನು ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಯಾಕಪ್ಪ ಅಂದ್ರೆ ಇವಾಗೆಲ್ಲ ತುಂಬಾ ನ್ಯೂಸ್ ಅಲ್ಲೆಲ್ಲ ನೀವು ಕೇಳಿರ್ಬೋದು, ಏನಂತಂತಂದ್ರೆ ತುಂಬಾ ಜಿಮ್ಮಿಗೆ ಹೋಗ್ತಾರಂತೆ, ಎಕ್ಸಸೈಸ್ ಮಾಡ್ತಾರಂತೆ, ಫುಲ್ ಡಯಟ್ ಅಲ್ಲಿ ಇರ್ತಾರಂತೆ, ಹಾರ್ಟ್ ಅಟ್ಯಾಕ್. ಇವಾಗೆಲ್ಲ ಏನಾಗ್ಬಿಟ್ಟಿದೆ, ಇದೊಂದು ತುಂಬಾ ಟ್ರೆಂಡಿ ಆಗ್ಬಿಟ್ಟಿದೆ. ಸೊ ಅಷ್ಟೆಲ್ಲ ತಗೋದಿದ್ದಾರೆ, ಇದೆಲ್ಲ ನೋಡಿ ಏನ್ ಮಾಡ್ತಿದ್ದಾರೆ, ಚೆನ್ನಾಗಿ ಆಹಾರ ಸೇವನೆ ಮಾಡ್ತಿರೋರು ಸಹ. ಸೊ ಏನ್ ಮಾಡ್ತಿದಾರಪ್ಪ ಅಂತಂತಂದ್ರೆ, ಏನು ಇರುವಂಗ್ ತಿನ್ನೋಣ ಇರೋಷ್ಟು ದಿನ ಅಂತ ಅವರು ಅದೇ ತರ ಒಂದು ಆಲೋಚನೆಗೆ ಬಂದ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವ್ ಎಲ್ಲಿ ತಪ್ಪು ಮಾಡ್ತಿದೀವಿ, ಹೇಗ್ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಇವತ್ತು ಹಂಚ್ಕೋತೀನಿ. ಮೊದ್ಲಿಗೆ ನಮ್ ಆಹಾರ ಸೇವನೆ ಎಲ್ಲಿಂದ ಶುರು ಆಗತ್ತಪ್ಪ ಅಂತಂದ್ರೆ ಶಿಶು. ಸೊ ಹುಟ್ಟಿದ ಮಗು 6 ತಿಂಗಳು ಒಳಗಡೆ ತಗೊಳ್ಳುವಂತ ಆಹಾರ ಬೇರೆ ಆಗಿರುತ್ತೆ. 6 ತಿಂಗಳಿಂದ ಅದಕ್ಕೆ 1 ವರ್ಷ ತುಂಬುವಾಗ ನಾವು ಕೊಡ್ಬೇಕಾಗಿರುವಂತ ಆಹಾರ ಏನಾಗುತ್ತೆ, ಅದು ವ್ಯತ್ಯಾಸ ಆಗುತ್ತೆ. ಸೊ ಅಲ್ಲಿಂದ ಹಿಡಿದು ನಾವು ವಯಸ್ಸಾಗಿರೋರು ಸಹ ಹೇಗೆ ಆಹಾರವನ್ನ ಸೇವನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳ್ತೀನಿ. ಡಾಕ್ಟರ್ ಸುಪ್ತಿಜಾ ಅವರು, ಈಗ ನೀವು ಹೇಳಿದ್ರಲ್ಲ ಮಗು ಹೋಟೆಲಿರೋ ಮಗು ಕೂಡ ಮಗುನೇ ಅಲ್ಲ, ಹೌದು, ತಾಯಿ ಗರ್ಭಿಣಿ ಮಹಿಳೆ ಹೇಗೆ ಸಮತಟ್ಟಾದ ಪೌಷ್ಟಿಕವಾದ ಆಹಾರ ತೆಗೆದುಕೊಳ್ಬೇಕು, ಅದು ಮಗುವಿನ ಮೇಲೆ ಹೆಂಗೆ ಪರಿಣಾಮ ಬೀರುತ್ತದೆ, ಅಲ್ಲಿಂದನೇ ಆರಂಭ ಮಾಡೋಣಲ್ಲ. ಓಕೆ, ಸೊ ತಾಯಿ ಗರ್ಭಿಣಿ ಆದ ಟೈಮಲ್ಲಿ ಏನಪ್ಪ ಮಾಡ್ಬೇಕು ಅಂತಂತಂದ್ರೆ, ಅವಳು ಏನ್ ಪೌಷ್ಟಿಕಾಂಶ ತಗೋತಾಳೋ ಅದು ಅದು ಮಗುವಿಗೆ ತಲುಪುತ್ತೆ. ಓಕೆ, ಸೊ ಹುಟ್ಟಿದ ಮಗು ಆ ಪೌಷ್ಟಿಕಾಂಶ ಅವಳು ಗರ್ಭಿಣಿ ಆದ ಅವಧಿಯಲ್ಲಿ ಏನ್ ತಗೊಂಡಿರ್ತಾರೋ ಅದು ಸ್ಟೋರ್ ಆಗಿ ಮಗುವಲ್ಲಿ ಇರುತ್ತೆ. ಅದು ಏನಾಗುತ್ತೆ, ಆ ಮಗು ಹುಟ್ಟಿದ 6 ತಿಂಗಳವರೆಗೂ ಮಾತ್ರ ಅದು ನ್ಯೂಟ್ರಿಯೆಂಟ್ಸ್ ಸ್ಟೋರ್ ಆಗಿರುತ್ತೆ. ಆಮೇಲೆ ಏನಪ್ಪ ಆಗತ್ತಪ್ಪ ಅಂತಂದ್ರೆ, 6 ತಿಂಗಳಾದ್ಮೇಲೆ ನಾವು ಅದಕ್ಕೆ ಆಹಾರ ಬೇರೆ ತರ ಕೊಡೋದನ್ನ ಶುರು ಮಾಡ್ತೀವಿ. ಸ್ವಲ್ಪ ಸ್ವಲ್ಪವಾಗಿ ಒಂದು ಬೇಯಿಸಿರುವಂತಹ ತಾಯಿ ಹಾಲು, ನೀರ್ ಕೊಡೋಂಗಿಲ್ಲ, ಯಾವ್ದೇ ತರ ಜ್ಯೂಸ್ ಕೊಡೋಂಗಿಲ್ಲ, ಏನು ಸೇವನೆ ಕೊಡೋಂಗಿಲ್ಲ, ಬರೀ ತಾಯಿಯ ಹಾಲನೇ ಕೊಡ್ಬೇಕಾಗ್ತದೆ. ಇದನ್ನ ನಾವು ಬ್ರೀಸ್ ಫೀಡಿಂಗ್ ಅಂತ ಹೇಳ್ತೀವಿ. ಸೊ ಅದು 6 ತಿಂಗಳವರೆಗೆ ಹುಟ್ಟಿದ ಮಗುವಿಂದ ಹಿಡಿದು 6 ತಿಂಗಳು. ಸೊ ತಾಯಿ ಫಸ್ಟ್ ಹಾಲು ಯಾವಾಗ ಶುರು ಮಾಡ್ಬೇಕಪ್ಪ ಅಂತಂತಂದ್ರೆ, ಈಗ ನಾರ್ಮಲ್ ಸೆಕ್ಷನ್ ಅಂತಾದ್ರೆ ಅದು ನಾರ್ಮಲ್ ಡೆಲಿವರಿಗೆ ಬೇರೆ ತರ ಇರುತ್ತೆ ಟೈಮಿಂಗ್ಸ್, ಸಿ ಸೆಕ್ಷನ್ ಆದ್ರೆ ಬೇರೆ ತರ ಇರುತ್ತೆ, ಯಾಕೆಂದ್ರೆ ತಾಯಿ ಕೊಡುವಂತ ಸ್ಥಿತಿಯಲ್ಲಿ ಇರೋದಿಲ್ಲ. ಸೊ ಹುಟ್ಟಿದ ಮಗು ತಾಯಿ ಹೆರಿಗೆ ಆದ ನಾರ್ಮಲ್ ಡೆಲಿವರಿ ಆದ್ರೆ 1/2 ತಾಸು ಆದ್ಮೇಲೆ ಹಾಕಿ ಕೊಡೋದಕ್ಕೆ ಶುರು ಮಾಡಬಹುದು. ಇನ್ನೊಂದು, ಸಿ ಸೆಕ್ಷನ್ ಆದ್ರೆ ತಾಯಿ ರಿಕವರಿ ಆಗೋದಕ್ಕೂ ಟೈಮ್ ಬೇಕಾಗಿರುತ್ತೆ, ಆದ್ರಿಂದ ಏನಾಗುತ್ತೆ, ಅವರು 2 ಗಂಟೆಯಿಂದ 3 ಗಂಟೆ ಆದ್ಮೇಲೆ ಕೊಡೋದಿಕ್ಕೆ ಶುರು ಮಾಡಬಹುದು. ಆ ಫಸ್ಟ್ ಹಾಲು ಏನ್ ಕೊಡ್ತಾರೋ ಅದು ನಾವು ಇವಾಗ ಹಸುವಲು ನಾವು ಗಿಣ್ಣು ಅಂತ ಏನ್ ಹೇಳ್ತೀವೋ ಹಂಗೆ ತಾಯಲು, ಅದು ಕೊಲೆಸ್ಟ್ರಾಮ್. ಸೊ ತಾಯಿ ಹಾಲು ಕೊಲೆಸ್ಟ್ರಾಮ್ ಏನ್ ಇರುತ್ತೋ ಫಸ್ಟ್ ಟೈಮ್ ಅವ್ರು ಕೊಡ್ತಾರಲ್ಲ ಅದು ತುಂಬಾನೇ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಪ್ರೋಟೀನ್ಸ್, ವೈಟಮಿನ್ಸ್. ಅದ್ರಲ್ಲಿ ಮೇನ್ ಏನಪ್ಪ ಇರುತ್ತಪ್ಪ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಇರುತ್ತೆ, ಅದ ನಾವು ಇಮ್ಯುನೋಗ್ಲೋಬಲಿನ್ ಅಂತ ಹೇಳ್ತೀವಿ. ಸೊ ಆ ಇಮ್ಯುನೋಗ್ಲೋಬ್ಲಿನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮಗುಗೆ ಏನಾದ್ರು ಒಂದು ಸೋಂಕು ಬರೋದ್ರಿಂದ, ವೈರಸ್ ಇಂದ ಏನಾದ್ರು ಒಂದು ಇನ್ಫೆಕ್ಷನ್ ಆಗಬಹುದು, ಅಥವಾ ಆಗತ್ತಪ್ಪ ಅಂತಂದ್ರೆ ಮಗುಗೆ ಬೇರೆ ತರ ಒಂದು ಪ್ರೋಟೀನ್ಸ್ ಬೇಕಿರುತ್ತೆ, ಬೇಗ ಹುಷಾರ್ ತಪ್ಪೋದು, ಈ ತರ ಎಲ್ಲ ಹಾಕ್ತಿರುತ್ತೆ. ಅದಕ್ಕೆ ತಾಯಿ ಆ ಫಸ್ಟ್ ಹಾಲು ಏನಿರುತ್ತೋ ಅದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ನಾವು ವಿಭಾಗಗಳು ಮಾಡ್ಕೋತೀವಿ. ಫಸ್ಟ್ ದಿನ ಬರೋದು ನಾವು ಕೊಲೆಸ್ಟ್ರಾಲ್ ಮಾಡ್ಕೋತೀವಿ, ಅದು ನೋಡೋದೆ ಹಳದಿ ಮಣ್ಣದಲ್ಲಿ ಇರುತ್ತೆ, ಅದ್ರಲ್ಲಿ ತುಂಬಾ ಇಮ್ಯುನೋಗ್ಲೋಬ್ಲಿನ್ಸ್ ರಿಚ್ ಇರುತ್ತೆ. ಇಮ್ಯುನಿಟಿ ಅನ್ನೋದು ಮಗುಗೆ ಡೆವಲಪ್ ಆಗೋದೇ ಅಲ್ಲಿಂದ. ಸೊ ಅದಾದ್ಮೇಲೆ ಏನಪ್ಪ ಆಗತ್ತೆ ಅಂತಂತಂದ್ರೆ, ಕ್ರಮೇಣ ಹೋಗ್ತಾ ಹೋಗ್ತಾ ಪ್ರೋಟೀನ್ ಅಂಶ ಮತ್ತೆ ಹಾಲು ಗಟ್ಟಿರೋದಿಲ್ಲ, ನೀರ್ ಕಮ್ಮಿ ಆಗುತ್ತೆ, ಅದ್ರಲ್ಲಿರುವಂತ ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಓಕೆ, ಬಟ್ ಈ ಮೊದಲನೇ ದಿನ ನಾವ್ ಏನ್ ಕೊಡ್ತೀವೋ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸುಪ್ತಿಜಿ ಅವರೇ, ಈಗ ಮಕ್ಕಳು ಬೆಳೀತಾ ಬೆಳೀತಾ ಅವರು 2 ವರ್ಷದವರೆಗೆ ತಾಯಿ ಬಹಳ ಕಾಳಜಿ ತಗೊಳ್ತಾರೆ, ಆಮೇಲೆ ಹೊರಗಡೆ ಹೋಗ್ತಾರೆ. ಅಂದ್ರೆ ಈ 2 ವರ್ಷದಿಂದ ಈ 10 ವರ್ಷದವರೆಗೆ ಮಕ್ಕಳು ಏನು ಏನ್ ತಿಂದ್ರು ಕರಗ್ತದ, ಆದರೆ ಪೌಷ್ಟಿಕವಾಗಿರೋದು ಬಹಳ ಮುಖ್ಯ. ಇವತ್ತು ನಮ್ಮ ತಾಯಂದಿರು ಬರೀ ಚಾಕ್ಲೇಟ್ ಕೊಡುವಂಥದ್ದು, ಆಮೇಲೆ ಸಕ್ಕರೆ ಪ್ರಮಾಣ, ಅದು ಹೊರಗಡೆ ತಿನಿಸನ್ನು ಶುರು ಮಾಡುವಂಥದ್ದು, ಅದೆಲ್ಲ ಬಹಳ ಕಷ್ಟ. ಅದಕ್ಕೆ ಏನು ಪ್ರೋಟೀನ್ ಅಂಶ ಇರ್ಬೋದು ಅಂದ್ರೆ ಆರೋಗ್ಯಯುತವಾದ ಆಹಾರ ಅಂದ್ರೆ ಏನು, ವಿಟಾಮಿನ್ಸ್ ಮಿನರಲ್ಸ್ ಇರುವಂತದ್ದು, ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಅಂದ್ರೆ ಹೇಗೆ ಮಗುವನ್ನ ಸದೃಢವಾಗಿ ಬೆಳಿಬೇಕು ಅಂತಂದ್ರೆ ಹೆಂಗ? ಈಗಿನೆಲ್ಲ ನಿಮ್ಗೆ ಗೊತ್ತಿದೆ ಟ್ರೆಂಡ್ ಏನಾಗ್ಬಿಡಿದೆ ಅಂದ್ರೆ ಜಂಕ್ ಫುಡ್ಸ್. ಮಕ್ಳಿಗೆ ಪಿಜ್ಜಾ ಬೇಕು, ಫ್ರೆಂಚ್ ಫ್ರೈಸ್ ಬೇಕು. ಸೊ ವರ್ಕಿಂಗ್ ವುಮೆನ್ ಇವರೆಲ್ಲ ಏನ್ ಮಾಡ್ತಾರೆ, ಅವ್ರನ್ನ ಸೈಲೆಂಟ್ ಆಗಿರಿಸ್ಬೇಕು. ಸೊ ಹಾಗಾಗಿ ಏನ್ ಮಾಡ್ತಾರೆ ಅವರು, ಅನ್ಹೆಲ್ತಿ ಬಗ್ಗೆನೆ ಅಂದ್ರೆ ಆ ತರ ಫುಡ್ಸ್ ನ ಜಾಸ್ತಿ ಕೊಡ್ತಾ ಹೋಗ್ತಿದ್ದಾರೆ. ಸೊ ನಾನು ಹೇಳೋದೇನಂತಂದ್ರೆ, ನನ್ನ ಪ್ರಕಾರ ಆರೋಗ್ಯವಾಗಿ ಅಂದ್ರೆ ಒಳ್ಳೆ ಆಹಾರ ನಾವು ಕೊಡ್ಬೇಕಪ್ಪ ಅಂತಂದ್ರೆ ಅದು ಸಮತೋಲನ ಆಹಾರ ಆಗಿರ್ಬೇಕು. ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಬ್ಯಾಲೆನ್ಸ್ ಡಯೆಟ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಕೊಡುವಂತ ಆಹಾರದಲ್ಲಿ ಈ ಏಜ್ ಅಲ್ಲಿ ಏನಿದೆ ನೀವು ಹೇಳ್ತಿದ್ದೀರಾ, ಆ ಏಜ್ ಅಲ್ಲಿ ಪರ್ಟಿಕ್ಯುಲರ್ಲಿ ಆ ಮಗುಗೆ ಏನಪ್ಪ ಆಗತ್ತೆ ಅಂತಂದ್ರೆ ಬೆಳವಣಿಗೆ ಜಾಸ್ತಿ ಇರುತ್ತೆ. ಅದು ಓದಿದ್ನ ನೆನಪಲ್ಲಿಟ್ಕೋಬೇಕು, ನೆನಪಿನ ಶಕ್ತಿ ಹೆಚ್ಚಿಸ್ಕೋಬೇಕು. ಅವು ತುಂಬಾ ಆಟ ಆಡ್ತವೆ, ಅವಕ್ಕೆ ಪ್ರೋಟೀನ್ ಇಂಟೇಕ್ ಅನ್ನೋದು ತುಂಬಾ ಜಾಸ್ತಿ ಬೇಕಾಗಿರುತ್ತೆ. ನಮಗ್ ಕಂಪೇರ್ ಮಾಡಿದ್ರೆ ಆ ಏಜ್ ಅಲ್ಲಿ ಇರೋ ಮಕ್ಳಿಗೆ ಪ್ರೋಟೀನ್ ಅನ್ನೋದು ಜಾಸ್ತಿ ಬೇಕಿರುತ್ತೆ. ಸೊ ಹಾಗಾಗಿ ನಮ್ಮ ಆಹಾರದಲ್ಲಿ ಏನಪ್ಪ ಬೇಕು ಅಂತಂದ್ರೆ ಮಗುವಿನ ಆ ಚಟುವಟಿಕೆ, ಅದು ಆಟ ಆಡಕ್ ಹೋಗುತ್ತೆ, ಅದು ಅಂದ್ರೆ ಸ್ಕೂಲಿಗೆ ಹೋಗ್ತವೆ, ಓದೋದಿಕ್ ಹೋಗ್ತವೆ. ಸೊ ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದು ಬುದ್ಧಿ ಬೆಳವಣಿಗೆ ಬೇಕು, ಆ ತರ ಅಂಶ ಇರ್ಬೇಕು ಅಂತಂದ್ರೆ ನಾವು ಸಮತೋಲನ ಆಹಾರ ಅನ್ನ ಕೊಡ್ಬೇಕಾಗುತ್ತೆ. ಅದರಲ್ಲಿ ಪ್ರೋಟೀನ್ಸ್ ಇರ್ಬೇಕು. ಅದಕ್ಕೆ ನಾವೇನ್ ಹೇಳ್ತೀವಪ್ಪ ಅಂತಂದ್ರೆ ಸಜೆಷನ್ ಮಾಡ್ತೀವಿ, 5 ಫುಡ್ ಗ್ರೂಪ್ಸ್ ಅಂತ ಇರುತ್ತೆ. ಅಂದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ಬೇಕು, ಪ್ರೋಟೀನ್ಸ್ ಇರ್ಬೇಕು, ಒಳ್ಳೆ ಫ್ಯಾಟ್ ಇರ್ಬೇಕು. ಓಕೆ, ಸೊ ಗೀ ಕೊಡೋದು, ಒಳ್ಳೆ ಫ್ಯಾಟ್ ನ ನಾವೇನ್ ಮಾಡ್ಬೇಕಾಗತ್ತೆ, ಕೊಡ್ಬೇಕಾಗತ್ತೆ. ಸೊ ಮತ್ತೆ ವಿಟಮಿನ್ಸ್, ಮಿನರಲ್ಸ್, ಕಾಳುಗಳು, ಮೊಳಕೆ ಕಾಳುಗಳು. ನಾರ್ಮಲ್ ಕಾಳು ಕೊಡೋದಕ್ಕಿಂತ ಮೊಳಕೆ ಮಾಡಿ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಅದರಲ್ಲಿ ವಿಟಮಿನ್ ಸಿ ಅನ್ನೋ ಅಂಶ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಯಾವ್ದ್ರಲ್ಲಪ್ಪ ಅಂದ್ರೆ ಮೊಳಕೆ ಕಾಳಲ್ಲಿ. ನಾರ್ಮಲ್ ಕಾಳಲ್ಲಿ ನಮಗೆ ಪ್ರೋಟೀನ್ ಅಂಶ ಸಿಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ, ಕೆಲವರೆಲ್ಲ ವೆಜಿಟೇರಿಯನ್ ಇರ್ತಾರೆ, ಸಸ್ಯಾಹಾರಿ ಇರ್ತಾರೆ, ಮಾಂಸಾಹಾರಿ ಇರ್ತಾರೆ. ಮಾಂಸಾಹಾರಿಗೆ ಹೆಂಗೋ ಪ್ರೋಟೀನ್ ಸೇರುತ್ತೆ, ಬಟ್ ಸಸ್ಯಾಹಾರಿ ಇರೋರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತಿನ್ನುವಂತ ಆ ಕಾಳನ್ನ 2 ಪಟ್ಟು ಜಾಸ್ತಿ ತಿನ್ಬೇಕಾಗತ್ತೆ. ಅಂದ್ರೆ 2 ಮಿಲ್ ತಿಂದ್ರೆ ಅವ್ರಿಗೆ ಆ ದಿನನಿತ್ಯಕ್ಕೆ ಏನ್ ಬೇಕಿರುತ್ತೋ ಪ್ರೋಟೀನ್ ಅದು ಅವ್ರಿಗೆ ಸಿಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಇವಾಗ ಚಾಕ್ಲೇಟ್ ಇವೆಲ್ಲ ಕೊಡೋದ್ರಿಂದ ಏನಾಗುತ್ತೆ, ಕೆಲವರೆಲ್ಲ ನಾನು ನೋಡಿದೀನಿ, ನನ್ನ ರಿಲೇಟಿವ್ ನೇ ಹೇಳ್ತಿರ್ತಾರೆ ಏನಪ್ಪ ಅಂತಂತಂದ್ರೆ, ನಾನು ಎಷ್ಟೇ ಊಟ ಕೊಡ್ತಿದ್ದೀನಿ ಬಟ್ ನನ್ನ ಮಗು ಸಣ್ಣನೇ ಇದೆ, ದಪ್ಪ ಆಗ್ತಿಲ್ಲ, ಆ ವಯಸ್ಸಕ್ಕೆ ತಕ್ಕಂತೆ ಏಜ್ಗೆ ಅವ್ರ ತೂಕ ಬರ್ತಿಲ್ಲ. ಸೊ ಪ್ರಾಬ್ಲಮ್ ಏನಾಗ್ತದೆ ಇಲ್ಲಿ ಅಂತಂತಂದ್ರೆ, ಅವರು ಕೊಡ್ತಿದಾರೆ ಊಟನ, ಬಟ್ ಏನ್ ಮಾಡಿದಾರೆ ಚಾಕ್ಲೇಟ್ ಜಾಸ್ತಿ ಇವೆಲ್ಲ ಕೊಡ್ತಿರೋದ್ರಿಂದ ಶುಗರ್ ಐಟಮ್ಸ್ ಏನಾಗ್ತದೆ, ಈ ಜಂತುಳುಗಳು ಅಂತ ನಾವ್ ಹೇಳ್ತೀವಿ. ಸೊ ಈ ತರ ಮಗುವಲ್ಲಿ ಇದ್ದಾಗ ಏನಾಗುತ್ತೆ, ಅವ್ರು ತಿಂದು ಅಂತಹ ಪೌಷ್ಟಿಕಾಂಶ ಏನಾಗುತ್ತೆ, ಮೈ ಅಂದ್ರೆ ಬಾಡಿ ತಗೊಳಲ್ಲ. ಸೊ ಏನಾಗ್ತದೆ, ಅದು ವೇಸ್ಟ್ ಆಗಿ ಯೂರಿನ್ ಮೂಲಕ ಪಾಸ್ ಆಗಿ ಅಥವಾ ಸ್ಟೂಲ್ಸ್ ಮೂಲಕ ಅದು ಪಾಸ್ ಆಗಿ ಹೋಗ್ತದೆ. ಸೊ ಇದು ಒಂದು ಪ್ರಾಬ್ಲಮ್ ಆಗಿರುತ್ತೆ. ಇನ್ನೊಂದ್ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ, ನಮ್ಗೆ ಇಷ್ಟೇ ಫ್ಯಾಟ್ ಸೇರಿರ್ಬೇಕು, ಇಷ್ಟೇ ಪ್ರೋಟೀನ್ ಇರ್ಬೇಕು ಅನ್ನೋದು. ಸೊ ಇಲ್ಲೇನಾಗ್ತದೆ, ಜಂಕ್ ಫುಡ್ಸ್ ಅಲ್ಲೆಲ್ಲ ಜಾಸ್ತಿ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ. ಅದು ಯಾವುದು, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನೋದು ಏನಿರುತ್ತೋ ಅದು ನಮ್ಗೆ ಸಿಗ್ತದೆ. ಯಾವ್ದೋ ಕರ್ದಿರೋ ಎಣ್ಣೆಲಿ ಪದೇ ಪದೇ ಕರಿತಿರ್ತಾರೆ, ಬೇಡದಿರೋ ಜಾಸ್ತಿ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರೆ, MSG ಅನ್ನೋದು. ಇದೆಲ್ಲ ಏನಾಗುತ್ತೆ ಅಂದ್ರೆ ಬುದ್ಧಿ ಮಂದ್ಯ ಮಾಡುತ್ತೆ ಮಗುಗೆ, ಆಮೇಲೆ ಬ್ರೈನ್ ಡ್ಯಾಮೇಜ್ ಮಾಡುತ್ತೆ ಅಂತಾನೆ ನಾವ್ ಹೇಳ್ತೀವಿ. ಅಂದ್ರೆ ಜಂಕ್ ಫುಡ್ಸ್ ಅಲ್ಲೆಲ್ಲ ಏನಾಗ್ತಿದೆ ಅಂದ್ರೆ ಟೇಸ್ಟ್ ಜಾಸ್ತಿ ಮಾಡೋದಕ್ಕೆ ಏನ್ ಮಾಡ್ತಿದ್ದಾರೆ, MSG ಅನ್ನೋ ಒಂದು ಅಂಶನ ಜಾಸ್ತಿ ಮಾಡ್ತಿದ್ದಾರೆ. ಸೊ ಆದಷ್ಟು ಜಂಕ್ ಫುಡ್ಸ್ ಕೊಡೋ ಬದ್ಲಿಗೆ ನಾನ್ ಏನ್ ಹೇಳ್ತೀನಪ್ಪ ಅಂದ್ರೆ, ಮನೆಯಲ್ಲೇ ಅವರಿಗೆ ಜಾಸ್ತಿ ಡ್ರೈ ಫ್ರೂಟ್ಸ್ ನ ಲಡ್ಡು ತರ ಮಾಡ್ಕೊಡೋದು ಸ್ನಾಕ್ಸ್, ಅಥವಾ ಅವರಿಗೆ ಮನೆಯಲ್ಲಿ ಏನಾದ್ರು ಒಂದು ಸ್ನಾಕ್ಸ್ ವೆರೈಟಿ ಆಗಿ ಮಾಡ್ಕೊಳ್ಳೋದು. ಈಗ ದೋಸೆ ನಾರ್ಮಲ್ ಮಾಡ್ತಿರ್ತೀವಿ, ನಾವೆಲ್ಲ ಸಣ್ಣವರಿದ್ದಾಗ ಹೆಸರುಂಡಿ ಮಾಡ್ಕೊಡ್ತಿದ್ರು ನಮ್ಮ ಅಜ್ಜಿ. ಆತರ ಮನೆಯಲ್ಲೇ ಕೆಲವೊಂದು ಈಗ ಹಬ್ಬ ಬಂದ್ರೆ ಬೇರೆ ಬೇರೆ ಉಂಡಿಗಳು ಮಾಡ್ಕೊಡ್ತಾರೆ. ಪ್ರೋಟೀನ್ ಅಂಶ ಜಾಸ್ತಿ ಇರುವಂತದ್ದು ನಮಗೆ ಹೋಗ್ಬೇಕು. ಅದು ಈಗ ಕೆಲವೊಂದಿಷ್ಟು ಆ ಸಮಸ್ಯೆಗಳಿದೆ ಅಂದ್ರೆ ಮನೆ ಆಹಾರವನ್ನೇ ಜಾಸ್ತಿ ತೆಗೆದುಕೊಂಡ್ರೆ ಒಳ್ಳೇದಾಗುತ್ತೆ ಅಲ್ಲ. ಈಗ ದೊಡ್ಡದಾಗ್ತಾ ಕಾಲೇಜ್ ಹೋಗ್ತಾ ಹೋಗ್ತಾ ಬರ್ತಾರಲ್ಲ, ಈಗ ಸಾಕಷ್ಟು ನೋಡ್ರಿ, ಈಗ ಸಣ್ಣ ಸಣ್ಣ ವಯಸ್ಸಲ್ಲೇ ಹೃದಯಾಘಾತ ಬರ್ತಾ ಇದೆ. ಏನ್ ಕಾರಣ ಇದೆ, ಆಮೇಲೆ ಅದರಲ್ಲಿ ಈ ಒಂದು ಆಹಾರದ ಒಂದು ಕೊರತೆ ಹೇಗೆ ಕಾಡುತ್ತೆ ಅದ್ರ ಬಗ್ಗೆ, ಅಂದ್ರೆ ಒಟ್ಟಾರೆ ಸಮತೋಲಿತ ಆಹಾರ ಯಾಕೆ ಅವಶ್ಯಕತೆ ಇದೆ, ದೊಡ್ಡವರಾದ್ಮೇಲೆ ಯುವ ಜನರಿಗೂ ಕೂಡ ಬೇಕಾಗ್ತದೆ. ಸೊ ಹೇಳ್ಬಹುದ ಸಮತೋಲನ ಆಹಾರ ಏನಕ್ಕೆ ಇಂಪಾರ್ಟೆಂಟ್ ಅಂತಂತಂದ್ರೆ, ಇವಾಗ ನೀವು ತಗೊಳ್ಳುವಂತ ಊಟದಲ್ಲಿ ಬರೀ ಪ್ರೋಟೀನೇ, ನನ್ ಪ್ರೋಟೀನ್ ತಗೋಬಿಟ್ರೆ ಹೆಲ್ತಿ ಆಗ್ಬಿಡ್ತೀನಿ ಅಂತ ಬರೀ ಪ್ರೋಟೀನೇ ತಗೋಬಿಟ್ರೆ ಹೋಗ್ತಾರಲ್ಲ, ಅವ್ರೇನ್ ಮಾಡ್ತಾರೆ ಪ್ರೋಟೀನ್, ಆ ಪ್ರೋಟೀನ್ ತಗೊಳ್ಳೋದ್ರಲ್ಲೂ ಸಹ ನೋಡಿ ಮಾಡಿ ತಗೋಬೇಕು. ಆ ಪ್ರೋಟೀನ್ ಅಲ್ಲಿ ನನ್ಗೆ ಎಲ್ಲಾ ಪ್ರೋಟೀನ್ ಸಿಕ್ತಿದ್ಯಾ, ಈಗ ಕಲಬೆರಕೆ ಅದರಲ್ಲೂ ಸಹ ಜಾಸ್ತಿ ಆಗ್ಬಿಟ್ಟಿದೆ. ಆದ್ರಿಂದ ನಾವು ನೋಡಿ ಸೋರ್ಸ್ ನ ತಗೋಬೇಕು. ಅಂಡ್ ಇನ್ನೊಂದು, ಜಿಮ್ಗೆ ಹೋಗೋರೆಲ್ಲ ಏನಾಗ್ಬಿಡ್ತಿದ್ಯಪ್ಪ ಅಂತಂದ್ರೆ, ಅವ್ರು ಇವ್ರನ್ನ ನೋಡ್ಕೊಂಡು ಫಾಲೋ ಮಾಡೋದೆ ಜಾಸ್ತಿ ಆಗ್ಬಿಡ್ತು. ಅವರು ಇದು ಬ್ರ್ಯಾಂಡ್ ಅಂಬಾಸಡರ್ ಇರ್ತಾರೆ, ನಾನು ಈ ತರ ತಗೋಬಿಡ್ಬೇಕು, ಆಮೇಲೆ ಅವ್ರು ತಿಂದಿದೆ ನಾನು ತಿಂದ್ರೆ ನಾನು ಹಿಂಗೆ ಮಸಲ್ ಬಿಲ್ಡಪ್ ಆಗ್ಬಿಡುತ್ತೆ, ನಾನು ಇಷ್ಟು ಚೆನ್ನಾಗಿ ಕಾಣ್ತೀನಿ ಅಂತ ಎಲ್ಲ ಫಾಸ್ಟಿಂಗ್ ಮಾಡೋದು, ಈ ತರ ಎಲ್ಲ ಮಾಡೋದು, ಡಯಟ್ ಫಾಲೋ ಮಾಡ್ತಾರೆ. ಸೊ ನಾನೇನ್ ಹೇಳ್ತೀನಿ ಅಂತಂತಂದ್ರೆ, ಫಸ್ಟ್ ನಮ್ಮ ಬಾಡಿಗೆ ಎಷ್ಟು ನಾನು ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಸರಿನಾ. ಆಮೇಲೆ ನನ್ಗೆ ಕೆಲವೊಂದು ಅವಾಗ ಅವಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡಿಸ್ಕೋಬೇಕು. ಬಾಡಿದು ನಮ್ದು ಬ್ಲಡ್ ಪ್ರೊಫೈಲ್ ಚೆಕ್ ಮಾಡಿದಾಗ ಯಾವ ವಿಟಮಿನ್ ಡಿಫಿಷಿಯನ್ಸಿ ಕಮ್ಮಿ ಇದೆ ಅನ್ನೋದೆಲ್ಲ ನಮಗ್ ಗೊತ್ತಾಗುತ್ತೆ. ಅದು ಏನ್ ನಮಗ್ ಕಮ್ಮಿ ಇದೆಯೋ ಅದನ್ನ ನಾವು ಆದಷ್ಟು ಆಹಾರದಲ್ಲಿ ಸೇವನೆ ಮಾಡೋದು ಉತ್ತಮ ಅಂದ್ರೆ ಸಪ್ಲಿಮೆಂಟ್ ಹೋಗೋದಕ್ಕಿಂತ. ಹೌದು, ಸಪ್ಲಿಮೆಂಟ್ ಗಿಂತ ಆಹಾರದಲ್ಲೇ ತಗೊಳ್ಳೋದು ತುಂಬಾ ಬಹಳ ಒಪ್ಪಿಕೊಳ್ಳುತ್ತದೆ. ಆ ಏಜ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅಷ್ಟೊಂದು ಡಿಫಿಷಿಯನ್ಸಿ ಬರೋದಿಲ್ಲ. ವಯಸ್ಸಾದರೆ ಅಬ್ಸರ್ವ್ ಆಗಲ್ಲ, ಅದರಿಂದ ಡಿಫಿಷಿಯನ್ಸಿ ಬರುತ್ತೆ ಅಂತ ನಾನು ಹೇಳಬಲ್ಲೆ. ಬಟ್ ಆ ಏಜ್ ಅಲ್ಲಿ ಏನ್ ಮಾಡ್ಬೇಕು, ಆದಷ್ಟು ನಾವು ಊಟದಿಂದನೇ ಎಲ್ಲಾನು ತಗೋಬೇಕು. ಆಮೇಲೆ ತೀರಾ ಅತಿಯಾಗೂ ತಗೋಬಾರ್ದು. ನಮ್ಗೆ ಎಷ್ಟು ಎನರ್ಜಿ ಬೇಕಿರುತ್ತೋ ಅಷ್ಟಿನ ನಾವು ಕ್ಯಾಲೋರೀಸ್ ನ ತಗೋಬೇಕಾಗತ್ತೆ. ಈಗ ಕೆಲವೊಂದು ಈಗ ಟೀಚಿಂಗ್ ಪ್ರೊಫೆಷನ್ ಅಂತ ಬನ್ನಿ, ಕೂತ್ಕೊಂಡು ಕೆಲಸ ಮಾಡೋದಿರುತ್ತೆ, ಕೆಲವರು ತುಂಬಾ ಹಾರ್ಡ್ ವರ್ಕರ್ ಮಾಡ್ತಿರ್ತಾರೆ, ಕೂಲಿ ಕೆಲಸ ಮಾಡೋರು ಇರ್ತಾರೆ, ಅಂದ್ರೆ ಕೆಲಸಗಳಲ್ಲೂ ಮಾಡೋದು ತುಂಬಾ ವಿಧ ವಿಧವಾಗಿರುತ್ತೆ. ಸೊ ತಕ್ಕಂತೆ ನಾವೇನ್ ಮಾಡ್ಬೇಕು, ಕ್ಯಾಲೋರೀಸ್ ನ ತಗೋಬೇಕಾಗತ್ತೆ. ಜಾಸ್ತಿನೂ ತಗೋಬಾರ್ದು, ಒಬೆಸಿಟಿ ಆಗುತ್ತೆ, ಅಂಡ್ ಕಡಿಮೆನೂ ಸಹ ನಾವು ತಗೋಬಾರ್ದು. ಸೊ ಇನ್ನೊಂದು, ಇವಾಗ ಹಾರ್ಟ್ ಅಟ್ಯಾಕ್ ಇಶ್ಯೂ ಆಗ್ತಿರೋದು ಆಹಾರ ಇಂದಾನೆ ಅಂತಾನು ಹೇಳಕ್ಕಾಗಲ್ಲ, ಅದು ಜೆನೆಟಿಕಲಿ ಇರಬಹುದು. ಇನ್ನೊಂದು ವರ್ಕ್ ಸ್ಟ್ರೆಸ್ ಕಂಡೀಷನ್ ಸಹ ಆಗಿರಬಹುದು. ಬಟ್ ನಾವೆಲ್ಲ ಏನ್ ಜಿಮ್ ಎಲ್ಲರೂ ಹೋಗ್ತಾರೋ, ಆಕ್ಚುಲಿ 70-80% ಏನಂತಂದ್ರೆ ನಾವು ಕಂಟ್ರೋಲ್ ನ ಫುಡ್ ಇಂದಾನೆ ಮಾಡ್ಬೇಕಾಗತ್ತೆ. ಅನ್ನ ಊಟ ಮಾಡೋದು ಬೇಡ ನಮ್ಗೆ, ಅಂದ್ರೆ ಅದು ಫ್ಯಾಟ್ ಇರ್ತದೆ, ಹೀಗಾಗಿ ಬರೀ ಪ್ರೋಟೀನ್ ತಗೊಳ್ಬೇಕು, ಅದು ಕೆಲವೊಂದಿಷ್ಟು ಅಸಮತೋಲನವನ್ನು ಮಾಡೋದಿಲ್ವಾ? ಅದಕ್ಕೆ ನೀವು ಹೇಳಿದಂಗೆ ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡಿಕೊಂಡು ಏನು ಡೆಫಿಷಿಯನ್ಸಿ ಇದೆ, ವಿಟಮಿನ್ ಮಿನರಲ್, ಅದನ್ನ ಬಗ್ಗೆ ನಾವು ತಜ್ಞ ವೈದ್ಯರ ಸಲಹೆ ಪಡಿಬೇಕು. ಹೌದೌದು, ಫುಡ್ ಎಕ್ಸ್ಪರ್ಟ್ಸ್ ಅನ್ನ ಈಗ ಸಲಹೆ ಪಡೆಯುವುದು ಒಳ್ಳೇದು. ನಾನು ಹೇಳೋದೇನಂತಂದ್ರೆ, ನಮಗಷ್ಟೇ ನಾವೇ ಏನನ್ನು ತಗೋಬಾರದು, ಇಷ್ಟೇ ಖರ್ಚು ಮಾಡಿ ಎಲ್ಲ ಮಾಡ್ತೀವಂತೆ. ಒಬ್ರು ಡಯಟಿಷಿಯನ್ ಹತ್ರ ಹೋಗ್ಬಿಟ್ಟು ನಮ್ ದೇಹ ತೂಕ ಎಷ್ಟಿದೆ, ನಮ್ ಏಜ್ಗೆ ತಕ್ಕಂತೆ ನಾವ್ ಎಷ್ಟು ಕ್ಯಾಲೋರಿನ ತಗೋಬೇಕು, ಎಷ್ಟು ವೆಯ್ಟ್ ನ ಕಡಿಮೆ ಮಾಡ್ಕೋಬೇಕು, ನನ್ BMI ಜಾಸ್ತಿ ಇದ್ಯಾ, ಒಬೆಸ್ ಇದ್ಯಾ, ಅದರಿಂದ ನಮಗ್ ಗೊತ್ತಾಗುತ್ತೆ ನಮ್ ದೇಹದ ತೂಕ ಮತ್ತೆ ನಮ್ ಹೈಟ್ ಇಂದ ಏನಾಗುತ್ತೆ ಗೊತ್ತಾಗುತ್ತೆ. ಸೊ ಅದ್ ತಕ್ಕಂತೆ ನಾವೇನ್ ಮಾಡ್ಬೇಕಾಗುತ್ತೆ, ರೆಕಮೆಂಡೇಶನ್ ತಗೊಂಡು ಬಳಸ್ಬೇಕು. ಅದು ಏನಿದೆ ಅದು ಸಪ್ಲಿಮೆಂಟ್ಸ್ ತಗೋಬೇಕು, ಅಷ್ಟೇ ವರ್ಕ್ಔಟ್ ಮಾಡಿ ಅಷ್ಟೇ ನಾವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಕೆಲವರಿಗೆ ಏನ್ ಮಾಡ್ಬಿಡ್ತಾ, ನಾನು ಹೆಲ್ದಿ ತಗೋತೀನಿ ಅಂತ ಕುತ್ಕೊಂಡೇ ಇರೋದು, ಆದಷ್ಟು ಏನಂತಂದ್ರೆ 1 hour ವ್ಯಾಯಾಮ ಮಾಡ್ಬೇಕು, ವಾಕಿಂಗ್ ಮಾಡ್ಬೇಕು. ಸೊ ಈ ತರ ನಾವು ತಗೋಬೇಕು, ಸ್ಟ್ರೆಸ್ ನ ಕಡಿಮೆ ಮಾಡ್ಕೋಬೇಕು. ಸೊ ನಾನು ಹೆಲ್ತ್ ತಗೋಬಿಟ್ರೆ ನನ್ನ ಹೆಲ್ತ್ ಸೇಫ್ ಅಂತ ನಾವು ಅನ್ಕೋಬಾರ್ದು. ಸ್ಟ್ರೆಸ್ ಏನಿದೆಯೋ, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಇದನ್ನು ಸಹ ನಾವೇನ್ ಮಾಡ್ಬೇಕು, ಕಮ್ಮಿ ಮಾಡ್ಕೋಬೇಕು. ಸೊ ಆದಷ್ಟು ನಾವು ನ್ಯಾಚುರಲ್ ಫುಡ್ ನ ಫಾಲೋ ಮಾಡ್ಬೇಕು. ಸುಪ್ತೀಜ್ ಅವರೇ, ಸರಿಯಾದ ಮಾಹಿತಿ ಕೊಡ್ತಾ ಇದ್ದಾರೆ. ಆದ್ರೆ ಮುಖ್ಯವಾಗಿ ನಮ್ಮ ದೇಹದ ಬೆಳವಣಿಗೆ ಒಳಗೆ ಆಹಾರದ ಒಂದು, ನಾವು ಸೇವಿಸುವ ಆಹಾರ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಸೊ ಹೀಗಾಗಿ ನಾವು ಸಮತೋಲಿತ ಆಹಾರವನ್ನ, ಎಲ್ಲ ನಮಗೆ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಬರಬೇಕು. ಅಂದ್ರೆ ಅದು ಅಂದ್ರೆ ಎಲ್ಲ ರೀತಿಯ ಪೋಷಕಾಂಶಗಳು ನಮ್ಗೆ ಸಿಗ್ಬೇಕು. ನಮಗೆ ಒಂದು ಅವಕಾಶ ಇದೆ ಆಹಾರ ತಜ್ಞರ ಒಂದು ಸಲಹೆಯನ್ನು ತಗೋಬೇಕಾಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಒಂದು ಸಮತೋಲಿತ ದೇಹವನ್ನು ಇಟ್ಟುಕೊಳ್ಬೇಕು, ಯಾವುದೇ ಒಂದು ಆಪತ್ತಿಂದ ನಾವು ದೂರ ಇರಬೇಕು, BP ಶುಗರು ಅದರಿಂದ ದೂರ ಇರಬೇಕು ಅಂತಂದಾಗ ಆಹಾರನ ತೆಗೆದುಕೊಳ್ಳೋದು ಬಹಳ, ಅದು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಈ ಒಬ್ಬ ನ್ಯೂಟ್ರಿಷನಿಸ್ಟ್ ಆಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ಅಂದ್ರೆ ಒಬ್ಬ ಉತ್ತಮ ಆಹಾರ ತೆಗೆದುಕೊಳ್ಳುವ ಒಂದು ಪದ್ಧತಿ ನಮ್ಮಲ್ಲಿ ಬೆಳೆದಾಗ ಹೇಗೆ ನಿರೋಧಕತೆ ನಾವು ಆಹ್ವಾನಿಸ್ತೀವಿ, ಮತ್ತೆ ಹೇಗೆ ನಾವು ಆರೋಗ್ಯದಾಯಕವಾಗಿ ಜೀವನ ನಡೆಸಬಹುದು? ನನ್ನ ಸಲಹೆ ಏನಂತಂದ್ರೆ, ಉತ್ತಮವಾಗಿ ನಾವು ಆರೋಗ್ಯನ ನೋಡ್ಕೋಬೇಕು ಅಂತಂದ್ರೆ ಮೊದ್ಲಿಗೆ ನಾವು ಸಮತೋಲನ ಆಹಾರನ ತಗೋಬೇಕಾಗತ್ತೆ. ಸಮತೋಲನ ಆಹಾರ ಅಂತಂದ್ರೆ, ನನ್ನ ದೇಹದ ಬೆಳವಣಿಗೆಗೆ ನಂಗೆ ಪ್ರೋಟೀನ್ ಅಂಶನು ಬೇಕಿರುತ್ತೆ, ವೈಟಮಿನ್ಸ್ ಬೇಕಿರುತ್ತೆ, ಈ ಮಿನರಲ್ ಅಂಶ ಬೇಕಿರುತ್ತೆ, ಕಾರ್ಬೋಹೈಡ್ರೇಟ್ಸು ಬೇಕಿರುತ್ತೆ, ಯಾಕೆಂದ್ರೆ ಬ್ರೈನ್ ಕೆಲಸ ಮಾಡ್ಬೇಕು ಅಂದ್ರೆ ಗ್ಲೂಕೋಸ್ ಬೇಕೇ ಬೇಕು. ಸೊ ಎಲ್ಲಾನು ಸಮತೋಲನ ಆಹಾರ ಅಂದ್ರೆ ಎಲ್ಲಾ ಪೋಷಣ ನನ್ನಲ್ಲಿ ಇರಬೇಕು. ನಾನು ತಿನ್ನುವಂತ ಪ್ಲೇಟ್ ಅಲ್ಲಿ ಫ್ರೂಟ್ಸು ಇರಬೇಕು, ಅದರಲ್ಲಿ ವೆಜಿಟೇಬಲ್ಸು ಇರಬೇಕು, ಸಸ್ಯ ಅಂದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸು ಇರಬೇಕು. ಸೊ ಸ್ವಲ್ಪ ಮಟ್ಟಿಗೆ ನಾವು ಕಾರ್ಬೋಹೈಡ್ರೇಟ್ಸ್ ಸಹ ತಗೋಬಹುದು. ಆಮೇಲೆ ನಮಗೆ ಬಾಡಿಗೆ ಇವನ್ ಪ್ರೋಟೀನ್ ಬೇಕಿರುತ್ತೆ. ಸಮತೋಲನ ಆಹಾರ ಇಂದನೇ ನಾವು ಉತ್ತಮವಾದ ಏನಂತಂದ್ರೆ ನಮ್ಮ ಏನು ಕಾಯಿಲೆನ ಇಟ್ಕೊಳ್ದೆ ಹಾಗೆ ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಎಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅತ್ತಿಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಾನು ವೆಯ್ಟ್ ಬಿಟ್ಟನಾಗುತ್ತೆ, ಫ್ಯಾಟ್ ತಗೊಂಡ್ರೆ ಇದಾಗುತ್ತೆ ಅಂತಂದ್ ಏನ್ ಮಾಡ್ಬಿಡ್ತಾರೆ, ಅವ್ರಿಗೆ ಅವರಷ್ಟೇ ರಿಸ್ಟ್ರಿಕ್ಷನ್ ಮಾಡ್ಕೋತಾರೆ. ಸೊ ನನ್ ಸಲ ಏನಂತಂದ್ರೆ, ಕನ್ಸಲ್ಟ್ ಮಾಡಿ ಡಯಟಿಷಿಯನ್ ನ ಟೈಮ್ ತಗೊಳ್ಳಿ. ಸೊ ಫಸ್ಟ್ ಗೆ ಎಲ್ಲಾ ಡಯಟ್ ಅಂತಂದ್ರೆ ಏನ್ ಮಾಡ್ಕೊಬಿಟ್ಟಿದ್ರೆ ಅಂದ್ರೆ ಊಟ ಬಿಟ್ಬಿಡದೆ ಡಯಟ್ ಅಂತ ಅನ್ಕೊಂಡಿದ್ದಾರೆ. ಸೊ ಊಟ ಬಿಡೋದು ಡಯಟ್ ಅಲ್ಲ, ಯಾವ ಟೈಮ್ ಅಲ್ಲಿ ಎಷ್ಟು ಪೋರ್ಷನ್ ತಗೋಬೇಕು, ಹೇಗ್ ತಿನ್ಬೇಕು ಅನ್ನೋದನ್ನ ಡಯಟಿಷಿಯನ್ ಹತ್ರ ನಾವು ಮಾಹಿತಿ ತಗೊಂಡು ಫಾಲೋ ಮಾಡಿದ್ರೆ ಅದು ನಮ್ಮ ಅಂದ್ರೆ ಏನು ಕಾಯಿಲೆ ಬರದಂಗೆ ನಮ್ಮ ಬಾಡಿನ ತುಂಬಾ ಚೆನ್ನಾಗಿ ನಾವು ಇಟ್ಕೋಬಹುದು. ಪೌಷ್ಟಿಕ ಆಹಾರ ಮತ್ತು ಆರೋಗ್ಯ ಈ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಾಂತ್ರಿಕತೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಸುಕ್ತಿಜಾ MP ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶರಣಬಸವ ಚೋಳಿನ್, ಸಂಕಲನ ಅನಂತ್ ಪಾಟೀಲ್. ಮುಂದಿನ ಭಾಗವನ್ನು ಬರುವ ವಾರ ಕೇಳುವಿರಿ. ಪೌಷ್ಟಿಕ ಆಹಾರ ಹಾಗೂ ಆರೋಗ್ಯ ಕುರಿತು ಸುಕ್ತಿಜಾ ಎಂಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಇನ್ನು ಮುಂದೆ ಹಿರೇಕೊಪ್ಪದ ಶರಣಪ್ಪ, ಭರ್ಮಪ್ಪ ಹೂಗಾರ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲು.